ಮಗಳ ಮದುವೆಗೆ ಅಭಿನಂದನೆಗಳು ಚಿಕ್ಕಪ್ಪ. ಬಾರಪ್ಪ. ಒಂದ್ ಮಾತು ಹೇಳಿ ಚಿಕ್ಕಪ್ಪ, ಇಷ್ಟು ಚಂದದ ಮನೆ ಕಟ್ಟಿಸಿದ್ರಿ, ಮಗನನ್ನ ಓದಿಗಾಗಿ ವಿದೇಶ ಕಳಿಸಿದ್ರಿ, ಮತ್ತೆ ಮಗಳ ಅದ್ದೂರಿ ಮದುವೆ ಬಗ್ಗೆ ಊರೆಲ್ಲ ಹೇಳ್ತಿದೆ, ನಿಮ್ಗೆ ಆಗಾಗ ಎಲ್ಲಿಂದ ಲಾಟ್ರಿ ಬರುತ್ತೆ ಚಿಕ್ಕಪ್ಪ? ನೋಡಪ್ಪ, RPL ಯ ಗ್ರಾಮ ಸಂತೋಷ್ ಪಾಲಿಸಿನ ಲಾಟ್ರಿ ಅಂತಾನೆ ತಿಳ್ಕೊ. ಸರಿಯಾದ ಸಮಯದಲ್ಲಿ 3 ಪಾಲಿಸಿ ತಗೊಂಡೆ, ಮತ್ತೆ ನನಗೆ ಬೇಕಾದ ಹಾಗೆ ಮೆಚುರಿಟಿ ಅವಧಿ ನಿರ್ಧಾರ ಮಾಡಿದೆ. ಅಗತ್ಯ ಬಿದ್ದಾಗ ಹಣಕ್ಕಾಗಿ ಅಲ್ಲಿ ಓಡೋ ಹಾಗೆ ಆಗಬಾರದು ಅಂತ. RPL ಯ ಗ್ರಾಮ ಸಂತೋಷ್ ಪಾಲಿಸಿ, ಲಾಭದ ವ್ಯವಹಾರ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ. ಭಾರತೀಯ ಅಂಚೆಯ ಜೀವ ವಿಮಾ ಪಾಲಿಸಿ. ಈಗ ಇನ್ನು ಮುಂದೆ ಕೇಳೋಣ ತಜ್ಞವಾಣಿಯಲ್ಲಿ ತರಕಾರಿ ಬೆಳೆಗಳ ಬೇಸಾಯ ಕ್ರಮ. ಈ ವಿಷಯವಾಗಿ ಡಾ ಅಂಬರೀಶ್ ಅವರೊಂದಿಗೆ ಸಂದರ್ಶನವನ್ನು. ತಜ್ಞವಾಣಿ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ತರಕಾರಿ ಬೆಳಿಬೇಕು ಅನ್ನುವಂತಹ ರೈತರು ಗಮನಿಸಬೇಕು. ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ತರಕಾರಿಗಳ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ನಾವು ಮಾಹಿತಿ ಮಾಡಿಕೊಳ್ಳೋಣ. ಈ ವಿಷಯವನ್ನ ನಮ್ಮ ಜೊತೆಗೆ ತಿಳಿಸಿಕೊಡೋದಕ್ಕೆ ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯದೊಳಗ ತರಕಾರಿ ವಿಜ್ಞಾನದ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಅಂಬರೀಶ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಅಂಬರೀಶ್ ಅವರೇ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು. ಈಗ ತರಕಾರಿ ಅಂತಂದ್ರೆ ನಾವು ಮುಖ್ಯವಾಗಿ ತರಕಾರಿ ಬೆಳೆಗಳ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ನಾವು ಮೊದಲು ಮಾಹಿತಿ ಮಾಡಿಕೊಡೋಣ. ತರಕಾರಿಗಳ ಮಾಹಿತಿ ಅಂತಂದ್ರೆ ಈಗ ನಾವು ಜಾಸ್ತಿ ಪ್ರಮಾಣದಲ್ಲಿ ಬೇಳೆಕಾಳುಗಳನ್ನು ನಾವು ತಿಂತಾ ಬಂದಿದ್ದೀವಿ. ಅದರಲ್ಲಿ ಪೋಷಕಾಂಶಗಳ ಕೊರತೆ ಜಾಸ್ತಿ ಇದೆ. ಜೋಳ ಆಗಿರ್ಬೋದು, ಸಜ್ಜೆ ಈ ತರ ತಿನ್ಕೊಂಡು ಬರ್ತಾ ಇದೀವಿ. ಅದಕ್ಕೆ ಹೋಲಿಸಿದ್ರೆ ನಮ್ಮ ತರಕಾರಿ ಬೆಳೆಗಳಲ್ಲಿ ಪೋಷಕಾಂಶಗಳು ಜಾಸ್ತಿ ಪ್ರಮಾಣದಲ್ಲಿ ಇದ್ದೀವಿ. ವಿಟಮಿನ್ಸ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು, ಅಥವಾ ಕ್ಯಾಲ್ಸಿಯಂ, ಜಿಂಕ್, ಇವನ್ನ ನಾವು ಈಗ ಕಡಿಮೆ ಪೋಷಕಾಂಶಗಳು ದೇಹಕ್ಕೆ ಬೇಕಾಗಿರ್ತವೆ ಅದರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಇರ್ತವೆ. ಉದಾಹರಣೆಗೆ ನಾವು ಹೇಳಬೇಕಂದ್ರೆ ಈಗ ಗಜ್ಜರಿ. ಗಜ್ಜರಿಯಲ್ಲಿ ಜಾಸ್ತಿ ಪ್ರಮಾಣದ ವಿಟಮಿನ್ ಎ ಇರ್ತದೆ. ಕಣ್ಣಿನ ದೃಷ್ಟಿ, ಆರೋಗ್ಯ ದೃಷ್ಟಿಯಲ್ಲಿ ಬಹಳ ಒಳ್ಳೆಯದು. ಅದೇ ರೀತಿ ನಾವು ಈಗ ಟೊಮ್ಯಾಟೊ ಅಂತ ಹೇಳ್ತೀವಿ, ಅದ್ರ ಲೈಕೋಪಿನ್ ಅಂತ ಅನ್ನೋದು, ಅದು ಹೃದಯಕ್ಕೆ ಬಹಳ ಒಳ್ಳೆಯದು. ಆ ರೀತಿ ತರಕಾರಿಗಳ ಪ್ರಾಮುಖ್ಯತೆ ಅಂತಂದ್ರೆ ಈಗ ನಾವು ಋತುಮಾನಿಗೆ ಅನುಸಾರವಾಗಿ ತರಕಾರಿಗಳು ನಾವು ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಬಹಳ ಮುಖ್ಯವಾಗಿರುತ್ತವೆ. ಈಗ ರೈತ ಬಾಂಧವರಲ್ಲಿ ಏನಪ್ಪ ಅಂತಂದ್ರೆ ಋತುಮಾನಿಗೆ ತಕ್ಕ ಹಾಗೆ ತರಕಾರಿಗಳನ್ನು ಬೆಳೆದ್ರೆ ನಾವು ಈಗ ನೋಡ್ತೀವಿ, ನೀವು ನೋಡಿರ್ಬೋದು, ಈಗ ಬೇಸಿಗೆ ಆಗಿರುತ್ತೆ. ಬೇಸಿಗೆಯಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಕಲ್ಲಂಗಡಿ ಆಗಿರ್ಬೋದು, ಟರ್ಬೂಜ್ ಆಗಿದ್ದು ಬೆಳೆದು ರೈತರು ಏನ್ ಮಾಡ್ತಾರೆ, ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲ ಅಂತ ಅಂತೇಳಿ ಒಗೆಯೋದು. ಅದೇ ರೀತಿ ಟೊಮ್ಯಾಟೊ ಜಾಸ್ತಿ ಪ್ರಮಾಣದಲ್ಲಿ ರೇಟ್ ಇಲ್ಲ, 1 ರೂಪಾಯಿ ಕೆಜಿ ಅಂತ ಬಿಸಾಕೋದು, ಅದು ಸರ್ವೇ ಸಾಮಾನ್ಯ ತರಕಾರಿಗಳಲ್ಲಿ. ಅಂದರೆ ಮಾರುಕಟ್ಟೆಯಲ್ಲಿ ಬೆಲೆ ಇರುವುದೇ ಒಂದು ದೊಡ್ಡ ಸಮಸ್ಯೆ. ಯಾವುದೇ ಕಬ್ಬಾಗಿರ್ಬೋದು, ಯಾವುದೇ ಬೆಳೆ ಬೆಳೆದರೂ ರೈತರು ಅದು ಬೆಲೆ ಸಿಕ್ಕಿಲ್ಲ ಅಂತಂದ್ರೆ ಅವರಿಗೆ ಬಹಳ ನಷ್ಟ ಆಗುತ್ತೆ. ಅದಕ್ಕೆ ನಾವು ಋತುಮಾನಿಗೆ ಅನುಸಾರವಾಗಿ ಯಾವ ತರಕಾರಿ ಬೆಳಿಬೇಕು ಅಂತ ರೈತರು ಸ್ವಲ್ಪ ಮಾಹಿತಿ ಮಾಡ್ಕೋಬೇಕು. ಮೊದಲು ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಈಗ ಮಳೆಗಾಲದಲ್ಲಿ ಮುಂಗಾರಿನಲ್ಲಿ ಯಾವ ತರಕಾರಿ ಬೆಳೆಗಳನ್ನು ನಾವು ಬೆಳಿಬೇಕಪ್ಪ ಅಂತಂದ್ರೆ ಈಗ ಹೆಚ್ಚಿನ ಪ್ರಮಾಣದಲ್ಲಿ ಮುಂಗಾರಿನಲ್ಲಿ ಅಂತ ಹೇಳಿದ್ರೆ ನಮ್ಮ ಬೀದರ್, ಗುಲ್ಬರ್ಗ, ಬಿಜಾಪುರ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಟೊಮ್ಯಾಟೊ ಆಗಿರ್ಬೋದು, ಬದನೆಕಾಯಿ ಆಗಿರ್ಬೋದು, ಮೆಣಸಿನಕಾಯಿ, ಒಣಮೆಣಸಿನಕಾಯಿ ಜಾಸ್ತಿ ಪ್ರಮಾಣದಲ್ಲಿ ಏರಿಯಾದಲ್ಲಿ ಜಾಸ್ತಿ ಕ್ಷೇತ್ರದಲ್ಲಿ ಬೆಳೀತಾರೆ. ಅದೇ ನಮ್ದು ವಾಣಿಜ್ಯವಾಗಿ ಮುಂಗಾರಿನಲ್ಲಿ ಅಂದ್ರೆ ಮಳೆಯಾಶ್ರಿತ ಬೆಳೆಯಾಗಿ ನಾವು ಈರುಳ್ಳಿ ಜಾಸ್ತಿ ಪ್ರಮಾಣದಲ್ಲಿ ಬೆಳೀತಾರೆ, ಮಳೆಯಾಶ್ರಿತ ಬೆಳೆಯಾಗಿ. ಅದು ವಾಣಿಜ್ಯವಾಗಿ ಬರೆಯುವಂತಹ ತರಕಾರಿ ಬೆಳೆಗಳು ಮುಂಗಾರಿನಲ್ಲಿ. ಅದೇ ರೀತಿ ನಾವು ಚಳಿಗಾಲದಲ್ಲಿ ಅಂತಂದ್ರೆ ಯಾವ ತರಕಾರಿಗಳನ್ನು ವಾಣಿಜ್ಯವಾಗಿ ನಾವು ಬೆಳಿಬೇಕಂತಂದ್ರೆ ಈಗ ಹೂಕೋಸು ಎಲೆಕೋಸು ಕಡಿಮೆ ತಾಪಮಾನದಲ್ಲಿ ಅಂತ ಬರುವಂತಹ ತರಕಾರಿ ಬೆಳೆಗಳನ್ನು ಅದನ್ನು ವಾಣಿಜ್ಯವಾಗಿ ಚಳಿಗಾಲದಲ್ಲಿ ಬೆಳೆದರೆ ನಮಗೆ ಅಧಿಕ ಲಾಭದಾಯಕ ಆಗುತ್ತೆ. ಅದೇ ರೀತಿ ನಾವು ಬೇರೆ ತರಕಾರಿಗಳಂತ ಹೇಳ್ತೀವಿ, ಗಜ್ಜರಿ, ಮೂಲಂಗಿ, ಈ ರೀತಿ ತರಕಾರಿ ಬೆಳೆಗಳನ್ನು ನಾವು ಚಳಿಗಾಲದಲ್ಲಿ ಬೆಳೆಕೊಂಡ್ರೆ ಅದು ನಮಗೆ ಅಧಿಕ ಲಾಭದಾಯಕವಾಗುತ್ತೆ. ಅದಕ್ಕೆ ರೈತ ಬಾಂಧವರು ಯಾವ ಋತುಮಾನದಲ್ಲಿ ಯಾವ ತರಕಾರಿ ಬೆಳೆಯಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಂಡು ಸುಧಾರಿತ ತಳಿಗಳು ಎಲ್ಲಿ ಸಿಗ್ತವೆ. ಈಗ ನಮ್ಮ ರೈತರಲ್ಲಿ ಏನಿದೆ ಅಂತಂದ್ರೆ ಈಗ ಮಳೆ ಬಂದದಪ್ಪ, ಹೋಗಿ ಆಯ್ತು ಬೀಜ ತಗೊಂಡ್ ಬಂದು ಚೆಲ್ಲೋದು, ಅದು ಒಂದು ಸ್ವಲ್ಪ ರೈತರು ಕಡಿಮೆ ಮಾಡಿಕೊಂಡ್ರೆ ನಮಗೆ ಮೊದಲೇ ಈಗ ಮಳೆ ಬರೋದಿದೆ ಒಂದೆರಡು ಮೂರು ವಾರ ಮುಂಗಾರದಪ್ಪ ಈಗ ಅಂತಂದ್ರೆ ನಾವು ತಯಾರಿ ಅಂತಂದ್ರೆ ಈಗ ಸಸಿಯಿಂದ ತಂದ್ರೆ ನರ್ಸರಿ ತಂದ್ರೆ ಎಲ್ಲಿ ಚೆನ್ನಾಗಿ ನಮಗೆ ಸಸಿಗಳು ಸಿಗ್ತವೆ ಅಥವಾ ಬೀಜ ಎಲ್ಲಿ ಗುಣಮಟ್ಟದ ಬೀಜ ಸಿಗ್ತದೆ ಅಂತಂತ ನಾವು ಮೊದಲೇ ಮಾಹಿತಿ ಮಾಡಿ ಇಟ್ಕೊಂಡ್ರೆ ನಾವು ಅರ್ಧ ಪ್ರಮಾಣದ ನಮ್ಮ ಖರ್ಚು ವೆಚ್ಚ ಮತ್ತೆ ಇಳುವರಿ ಪ್ರಮಾಣದಲ್ಲಿ ನಾವು ಅಧಿಕ ಇಳುವರಿಯನ್ನು ಪಡೆಯಬಹುದು. ಈಗ ತಾವು ಹೇಳಿದ್ರಿ ಋತುಮಾನಕ್ಕೆ ತಕ್ಕಂಗೆ ತಾವು ತರಕಾರಿಗಳನ್ನು ಬೆಳಿಬೇಕು ಅನ್ನುವಂತಹ ಒಂದು ಸಲಹೆಯನ್ನು ತಾವು ಕೊಟ್ಟಿದ್ದೀರಿ. ಬಹಳ ಒಳ್ಳೆ ವಿಚಾರ. ಯಾಕಪ್ಪ ಅಂತಂದ್ರೆ ಆ ಋತುಮಾನಕ್ಕೆ ಏನು ಆ ಬೆಳೆಗಳಿಗೆ ಬೇಕಾದಂತಹ ವಾತಾವರಣ ಮಣ್ಣಿನೊಳಗೂ ಇರ್ತದೆ, ಆಮೇಲೆ ವಾತಾವರಣದೊಳಗೂ ಇರ್ತದೆ. ಅಧಿಕ ಇಳುವರಿ ಪಡೆಯೋದಕ್ಕೆ ಇದೆಲ್ಲ ವಾತಾವರಣಕ್ಕೆ ತಕ್ಕಂತಹ ನಾವು ಕೃಷಿಯನ್ನು ಮಾಡಬೇಕಾಗ್ತದೆ. ಈಗ ತರಕಾರಿ ಬೆಳಿಬೇಕು ಅನ್ನುವಂಥವ್ರು ಮೊದಲಿಗೆ ನರ್ಸರಿ ಮಾಡಿ ಸಸಿಗಳನ್ನು ಬೆಳೆಸಿ ಬೆಳೆಯುವಂತಹ ಪದ್ಧತಿ ಕೂಡ ಅದ. ಬೇರೆ ಕಡೆಯಿಂದ ಸಸಿಗಳನ್ನು ತಂದು ಬೆಳೆಯುವಂತದ್ದು ಕೂಡ ಇದೆ. ಯಾವ ರೀತಿಯಾದಂತಹ ಒಂದು ಕೃಷಿಯನ್ನು ನಮ್ಮ ರೈತರು ಮಾಡಬೇಕಂತೀರಿ? ತರಕಾರಿ ಬೆಳಿಬೇಕಂತಂದ್ರೆ ಮೊದಲೇನಿತ್ತು ರೈತರು, ಈಗ ನಾವು ಮೆಣಸಿನಕಾಯಿ ಆಗಿರ್ಬೋದು, ಟೊಮ್ಯಾಟೊ ಆಗಿರ್ಬೋದು, ಮತ್ತೆ ಬದನೆಕಾಯಿ ಆಗಿರ್ಬೋದು, ಮೊದಲು ರೈತರು ಏನ್ ಮಾಡ್ತಿದ್ರು, ಬೀಜ ತಂದು ಹೊಲದಲ್ಲಿ ಚೆಲ್ತಾ ಇದ್ರು. ಅದರಲ್ಲಿ ಈಗ ಸುಧಾರಿತ ಕ್ರಮದಲ್ಲಿ ಏನು ಬಂತು, ಏರು ಮಡಿ ಸಸಿ ಮಡಿ ಅಂತ ಬಂತು. ಏರು ಸಸಿ ಮಡಿಯಲ್ಲಿ ನೀರು ಬಸಿದು ಹೋಗಿ ಅದು ಯಾವುದೇ ರೀತಿಯ ಕೊಳೆಯುವಿಕೆ ಮೊಳಕೆ ಹೊಡೆಯುವಿಕೆ ಪ್ರಮಾಣ ಜಾಸ್ತಿಯಾಗಿ 7 ಪದ್ಧತಿಯಲ್ಲಿ ಸಸಿ ಮಡಿಗಳನ್ನು ಮಾಡಿ ನಾವು ಹೊಲದಲ್ಲಿ ಬಿತ್ತಬೇಕು ಅಂತ ಅದರಲ್ಲಿ ಸ್ವಲ್ಪ ಸುಧಾರಿತ ರೈತರು ಕಂಡ್ರು. ಈಗ ಇತ್ತೀಚೆಗೆ ಏನು ಬಂದಿದೆ, ಪ್ರೋಟ್ರೇ ನರ್ಸರಿ ಅಂತ ಬಂದಿದೆ. ಈಗ ತೆಂಗಿನ ನಾರು ಒಂದು ಮೀಡಿಯಾಗಿ ಉಪಯೋಗಿಸಿಕೊಂಡು ಅದರಲ್ಲಿ ಸಾರಜನಕ ರಂಜಕ ಪೊಟ್ಯಾಷಿಯಂ 94 ಅಂತ ಬರುತ್ತೆ, ಅದನ್ನು ಸಮ್ಮಿಶ್ರಣವಾಗಿ ಬೆಳೆದಲ್ಲಿ ಇದರಲ್ಲಿ ನಮಗೇನಿದೆ ಹೊಲದಲ್ಲಿ ಸಾಯುವಿಕೆ ಪ್ರಮಾಣ, ಹೊಲದಲ್ಲಿ ನಾವು ಗಿಡಗಳನ್ನು ಸಾಯುವಿಕೆ ಪ್ರಮಾಣ ಕಡಿಮೆ ಆಗಿರುತ್ತದೆ. ಅದೇ ರೀತಿ ನಮಗೆ ಅಧಿಕ ಪ್ರಮಾಣದ ಇಳುವರಿನೂ ಬರುತ್ತೆ. ಈಗ ನಾವು ತರಕಾರಿ ಅಂತ ಹೇಳಿದಲ್ಲಿ ಈಗ ನಾವು ಟೊಮ್ಯಾಟೊ ಮಾತಾಡ್ತೀವಿ, ಬದನೆಕಾಯಿ ಮಾತಾಡ್ತೀವಿ, ಇದರಲ್ಲಿ ಜಾಸ್ತಿ ಯೂಸ್ ಮಾಡ್ತೀವಿ ಸಂಕರಣ ತಳಿ ಅಂದ್ರೆ ಹೈಬ್ರಿಡ್ ಯೂಸ್ ಮಾಡ್ತೀವಿ. ಅಂದ್ರೆ ಹೈಬ್ರಿಡ್ ನಾವು ಉಪಯೋಗಿಸ್ಕೊಂಡಿದ್ರಲ್ಲಿ ಅದರ ಪ್ರಮಾಣ ಅದರದ್ದು ವೆಚ್ಚನೂ ಕೂಡ ಜಾಸ್ತಿ ಆಗಿರುತ್ತದೆ. ಅದು ವೆಚ್ಚ ಜಾಸ್ತಿ ಆಗಿರೋದ್ರಿಂದ ನಾವು ಒಂದು ವೇಳೆ ಸಸಿ ಮಡಿಯಲ್ಲಿ ಹಾಕಿ ಅಥವಾ ಮಣ್ಣಿನಲ್ಲಿ ಹಾಕಿ ನಾವು ಬೆಳೆದಲ್ಲಿ ಅಲ್ಲಿಯೂ ಸಾಯುವಿಕೆ ಪ್ರಮಾಣ ಜಾಸ್ತಿ ಇರುತ್ತದೆ. ಪ್ರೋಟ್ರೇಯಲ್ಲಿ ಬೆಳೆದರೆ ಅಲ್ಲಿ ಸಾಯುವಿಕೆ ಪ್ರಮಾಣ ಕಡಿಮೆ ಇರುತ್ತದೆ, ನರ್ಸರಿಯಲ್ಲೂ ಸಾಯುವಿಕೆ ಪ್ರಮಾಣ ಕಡಿಮೆ ಇರುತ್ತದೆ, ಅದೇ ರೀತಿ ಹೊಲದಲ್ಲಿ ಕೂಡ ಸಸಿಗಳ ಸಾಯುವಿಕೆ ಪ್ರಮಾಣ ಕಡಿಮೆ ಇರುತ್ತದೆ. ಅದರಿಂದ ನಾವು ಈಗ ಸುಧಾರಿತವಾಗಿ ಪ್ರೋಟ್ರೇ ನರ್ಸರಿಯಲ್ಲಿ ಸಸಿಗಳನ್ನು ಬೆಳೆದು ಅದು ಹೊಲದಲ್ಲಿ ನಾವು ಮೇನ್ ಫೀಲ್ಡ್ ಅಲ್ಲಿ ಹಾಕಿದ್ರೆ ನಮಗೆ ಅಧಿಕ ಲಾಭದಾಗಿರುತ್ತೆ. ಇದು ಮಾಡಬೇಕಪ್ಪ ಅಂತಂದ್ರೆ ಏನಂತಂದ್ರೆ ಈಗ ನಾವು ಒಂದು ತಟ್ಟೆ ಅಂತ ಬರ್ತದೆ, ಪ್ಲಾಸ್ಟಿಕ್ ತಟ್ಟೆ, ಅದರಲ್ಲಿ ಒಂದೂವರೆ ಕೆಜಿಯಷ್ಟು ಕೊಕ್ಕೋ ಪಿಟ್ಟು ಹಿಡಿತದೆ. ಅದರಲ್ಲಿ ಯಾವುದೇ ರೀತಿಯ ಪೋಷಕಾಂಶ ಇರೋದಿಲ್ಲ. ಅದಕ್ಕೆ ನಾವು ಬೆಳೆಯುವಾಗ ಒಂದು ಒಂದು ತಟ್ಟೆ ಮೇಲೆ ಒಂದು ಒಂದು ಅಂತ ಒಂದು ರ್ಯಾಕ್ ಅಂತ ಬಂದು ಒಂದರ ಮೇಲೆ ಒಂದು 10 ಒಂದಕ್ಕೊಂದು ಭಾರವಾಗಿ ಇದು ಒಂದು ಏಕ್ ಮಾಡ್ತಾರೆ ಅಂದ್ರೆ ಸಂಶೋಧನೆಯಲ್ಲಿ ಕಂಡುಕೊಂಡಿದ್ದಾರೆ. ಈಗ ಮಳೆಗಾಲ ಆಗಿರ್ಬೋದು, ಚಳಿಗಾಲ ಆಗಿರ್ಬೋದು, ಬೇಸಿಗೆ ಆಗಿರ್ಬೋದು, ಈಗ ನಾವು ಯಾವ ರೀತಿ ಹೊರಗಡೆ ನರ್ಸರಿ ಮಾಡ್ತೀವಲ್ಲ, ಮಾಡಿ ಅದರ ಮೇಲೆ ನಾವು ಯಾವುದೇ ರೀತಿಯ ಒಂದು ಶುಗರ್ ಕೇನ್ ಟ್ರ್ಯಾಶು ಅಥವಾ ಯಾವುದೋ ಎಲೆನೋ ಮುಚ್ಚಿ ಅದರ ಮೇಲೆ ಹೊದಿಕೆ ಹಾಕಿ ಮಾಡ್ತೀವಿ, ಅದಕ್ಕೆ ಭಾರ ಆಗಿ ಬೇಗ ಮೊಳಕೆ ಹೊಡೆಯುತ್ತದೆ. ಅದೇ ಇದರಲ್ಲಿ ಯಾವುದೇ ಪ್ರಮಾಣದಲ್ಲಿ ಭಾರ ಇರುವುದಿಲ್ಲ ಅಂತ ನಾವು ಒಂದರಿಂದ ಒಂದರ ಮೇಲೆ ಒಂದು 10 ಇಟ್ಟು ಅನಂತರ ನಾವು ಅದಕ್ಕೆ ಒಂದು ಪ್ಲಾಸ್ಟಿಕ್ ಹೊದಿಕೆ ಬರುತ್ತದೆ, ಈಗ ಮಲ್ಚಿಂಗ್ ಶೀಟ್ ಅಂತಾರಲ್ಲ, ಅದನ್ನು ನಾವು ಕವರ್ ಮಾಡಿ ಇಟ್ಟರೆ ಒಂದು 2-3 ದಿವಸ ಕ್ರಮೇಣವಾಗಿ ಅದು ಯಾವುದೇ ಡಿಸ್ಟರ್ಬ್ ಮಾಡದಂಗೆ ಹಂಗೆ ಇಟ್ಬಿಟ್ರೆ ಆಮೇಲೆ 3 ದಿವಸ ಆದ್ಮೇಲೆ ತೆಗೆದು ಕ್ರಮೇಣವಾಗಿ ನೀರು ಹಾಕೊಂಡು ಬಂದ್ರೆ ಜರ್ಮಿನೇಷನ್ ನಾವು ಮೊಳಕೆ ಹೊಡೆಯೋಕೆ ಅಂತೀವಲ್ಲ ಸಸಿ ಮೊಳಕೆ ಹೊಡೆಯೋಕೆ ಬೇಗ ಆಗುತ್ತೆ, 2-3 ದಿವಸ ನಮಗೆ ಬೇಗ ಆಗುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಒಂದು 4-5 ದಿವಸ ನಮಗೆ ಸಸಿ ಮಡಿಗಳು ಹೊಲದಲ್ಲಿ ಬಿತ್ತೋಕೆ ರೆಡಿ ಆಗಿರುತ್ತವೆ. ಅದಕ್ಕೆ ನಾ ಇವಾಗ ಹೇಳಿದಲ್ಲಿ ಅದರಲ್ಲಿ ಯಾವುದೇ ರೀತಿಯ ಪೋಷಕಾಂಶ ಪ್ರಮಾಣ ಇರುವುದಿಲ್ಲ. ಅದು ಅನಂತರ ನಾವು ಬೀಜ ನಾಟಿ ಮಾಡಿದ ಮೇಲೆ ಒಂದು 2-3 ದಿವಸ ಇಟ್ಟ ಆದ್ಮೇಲೆ ನಾವು ಕ್ರಮೇಣವಾಗಿ 10-15 ದಿವಸ ಆದ್ಮೇಲೆ 94 ಅಂತ ಬರುತ್ತದೆ, ಸಾರಜನಕ ರಂಜಕ ಪೊಟ್ಯಾಷ್ ಕಡಿಮೆ ಪ್ರಮಾಣದಲ್ಲಿ ಇರುತ್ತದೆ, ಅದು 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಡ್ರೆಂಚಿಂಗ್ ಮಾಡಿದ್ರೆ ಅಥವಾ ರೋಸ್ ಕ್ಯಾನ್ ನಿಂದ ಸ್ವಲ್ಪ ಬಿಟ್ಟರು ಕೂಡ ಅದು ನಮಗೆ ಬಹಳ ಉಪಯೋಗವಾಗಿರುತ್ತೆ. ಅದನ್ನು ಆಗಿಲ್ಲ ಅಂತಂದ್ರೆ ನಾವು ಮೊದಲನೇ ಕೊಕ್ಕೋ ಪಿಟ್ಟು ನಾವು ತಗೋತೀವಲ್ಲ ಅದಕ್ಕೂ ಕೂಡ ನಾವು ಒಂದು 2 ಗ್ರಾಂ ಪ್ರತಿ ಕೆಜಿಗೆ ಕೊಕ್ಕೋ ಪಿಟ್ಟಿನಲ್ಲಿ ಮಿಶ್ರಣ ಮಾಡಿ ಅದಕ್ಕೆ ವ್ಯವಸ್ಥೆಯನ್ನು ಅದು ಯಾವುದೇ ರೀತಿ ರೋಗ ಕೀಟ ಬರಲ್ದಂಗೆ ನೋಡ್ಕೊಳ್ಳೋದು, ಅದು 1 ಗ್ರಾಂ ಅಷ್ಟು ಒಂದು ಕೆಜಿಗೆ ಹಿಡಿದು 2 ಗ್ರಾಂ ಅಷ್ಟು ಸಮ್ಮಿಶ್ರಣವಾಗಿ ಮಾಡಿದರೆ ನಮಗೆ ಸಸಿಯ ಬೆಳವಣಿಗೆ ಬಹಳ ಚೆನ್ನಾಗಿರುತ್ತದೆ, ಯಾವುದೇ ರೀತಿಯ ಸಸಿ ಸಾಯುವಿಕೆ ನರ್ಸರಿಯಲ್ಲಿ ನಾವು ಕಂಡುಕೊಳ್ಳೋದಿಲ್ಲ. ಇದರಿಂದ ರೈತರು ಕೂಡ ಸಂಕರಣ ತಳಿಗಳನ್ನು ಉಪಯೋಗಿಸಿಕೊಂಡ್ರು ಕೂಡ ಅವರು ಹೊಲದಲ್ಲಿಯೂ ಕೂಡ ಅಧಿಕ ಪ್ರಮಾಣದ ಇಳುವರಿಗಳನ್ನು ಪಡೆಯಬಹುದು. ಇನ್ನೊಂದು ಏನು ಇತ್ತು ಅಂದ್ರೆ ರೈತರು ಇವಾಗ ನಾವೇ ತಂದು ಸಸಿ ಮಡಿ ಮಾಡಿ ನಮ್ಗೆ ಬೆಳೆಕಾಗಿಲ್ಲ ಅಂತಂದ್ರೆ ಈಗ ನಾವು ಏನ್ ಹೇಳ್ತೀವಿ, ತರಕಾರಿ ಬೇಸಾಯ ಅಂತಂದ್ರೆ ನಾವೇನಂತೀವಿ, ಟೊಮ್ಯಾಟೊ ಉತ್ಪಾದನೆ ಮಾಡ್ರಿ, ಬದನೆಕಾಯಿ ಉತ್ಪಾದನೆ ಮಾಡ್ರಿ ಅಥವಾ ಮೆಣಸಿನಕಾಯಿ ಉತ್ಪಾದನೆ ಮಾಡಿ ಮಾರುಕಟ್ಟೆ ಕೊಡ್ರಿ ಆಮೇಲೆ ನೀವು ದುಡ್ಡು ಗಳಿಸಿ ಅಂತ ಒಂದು ಇತ್ತು ಎಂಟರ್ಪ್ರೈನರ್ಶಿಪ್ ಅಂದ್ರೆ ಒಂದು ವ್ಯವಸ್ಥೆ. ಇವಾಗ ಏನಾಗಿದೆ, ನಮ್ಗೆ ಆಗ್ತಾ ಇಲ್ಲ, ಈಗ ಬ್ಯುಸಿ ಲೈಫ್ ಅಲ್ಲಿ ಯಾವುದು ಆಗ್ತಾ ಇಲ್ಲ, ಎಲ್ರಿಗೂ ಮಳೆ ಬಂತು ಸಸಿ ಬೇಕು ಅಂತನ್ನೋದು ಇರೋದ್ರಿಂದ ಈಗ ಅದು ಒಂದು ಕೂಡ ಏನಾಗಿದೆ, ಬಿಸ್ನೆಸ್ ಆಗಿದೆ. ಈಗ ತರಕಾರಿ ಅಂದ್ರೆ ಟೊಮ್ಯಾಟೊ ಮಾರುವುದೇ ತರಕಾರಿ ಅಂದ್ರೆ ಅದು ಬಿಸ್ನೆಸ್ ಅಲ್ಲ. ಈಗ ನಿಮ್ಗೆ ಇರುವ ಸಮಯದಲ್ಲಿ ನಿಮ್ಗೆ ಬೇಸಾಯ ಮಾಡಬೇಕು ಅಂದ್ರೂ ಕೂಡ ನಮ್ಗೆ ಈ ತರ ಸಸಿಗಳು ಬೇಕು, ಅರ್ಕ ರಕ್ಷಕ ಅರ್ಕ ಸಾಮ್ರಾಟ್ ಸಸಿಗಳು ಬೇಕು ಸರ್ ನನ್ಗೆ ಜೂನ್ ಅಲ್ಲಿ ಅಂತ ನೀವು ಒಂದು ಯಾವುದೇ ರೀತಿ ಸಸಿ ಬೆಳೆಯುವಂತ ಕಂಪನಿಗೆ ಹೋಗಿ ಆರ್ಡರ್ ಕೊಟ್ಟರು ಕೂಡ ಅವರು ನಿಮ್ಗೆ 25-30 ದಿವಸವರೆಗೆ ನಿಮ್ಗೆ ಆ ಟೈಮ್ ಅಲ್ಲಿ ಸಪ್ಲೈ ಮಾಡ್ತಾರೆ. ಆ ರೀತಿ ಈಗ ನಾವು ಸಸಿ ಮಡಿಗಳನ್ನು ಕೂಡ ಸುಧಾರಿತ ಸಸಿ ಉತ್ಪಾದನೆ ಸಂಸ್ಥೆಗಳಿಂದ ನಾವು ತಗೊಂಡು ಬಂದು ಕೂಡ ನಮಗೆ ನಿಗದಿತ ಅವಧಿಯಲ್ಲಿ ನಾವು ನೀರು ಬಿದ್ದಾಗ ಅಥವಾ ಮುಂಗಾರು ಬಂದಲ್ಲಿ ನಾವು ಮಳೆಯಾಶ್ರಿತ ಬೆಳೆಯಾಗಿ ನಾವು ಬೆಳೆಕೋಬಹುದು. ಅಂದ್ರೆ ಈಗ ಅದನ್ನು ಕೂಡ ಒಂದು ಎಂಟರ್ಪ್ರಿನರ್ಶಿಪ್ ಅಥವಾ ಬಿಸ್ನೆಸ್ ಆಗಿ ಕೂಡ ರೈತರಿಗೆ ಅದೊಂದು ಸಹಾಯವಾಗುತ್ತೆ ಅಂತ ಹೇಳ್ಬೋದು ಸರ್. ಈಗ ತಯಾರು ಆಗ್ತಾರ ರೈತ ಬಂದವರು ಮುಂಗಾರಿ ಬೆಳೆ ಬೆಳೆಯುವುದಕ್ಕೆ, ವಿಶೇಷವಾಗಿ ಆ ಸಮಯದೊಳಗ ಮಳೆಗಾಲ ಶುರು ಆಗ್ತದಲ್ಲ, ಈ ಸಮಯದೊಳಗ ತರಕಾರಿ ಬೆಳೆಯೋದಕ್ಕೆ ಶುರುವಾದಂತಹ ಸಂದರ್ಭದೊಳಗ ಪ್ರಮುಖವಾದಂತಹ ತಳಿಗಳ ಬಗ್ಗೆ ನಮ್ಮ ರೈತರಿಗೆ ಹೇಳ್ತೀರಿ? ಈಗ ತಳಿಗಳು ಅಂತಂದ್ರೆ ಮುಖ್ಯವಾಗಿ ಸರ್ ಈಗ ಒಂದು ಉದಾಹರಣೆಗೆ ಅಂತಂದ್ರೆ ತರಕಾರಿ ಬೆಳೆಗಳಂತಂದ್ರೆ ವಿವಿಧ ತರಕಾರಿ ಬೆಳೆಗಳು. ಈಗ ನಾವು ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಒಂದು ಉದಾಹರಣೆ ತಗೊಂಡು ಹೇಳ್ತೀನಿ ಅಂದ್ರೆ ಈರುಳ್ಳಿ. ಈರುಳ್ಳಿ ಅಂತಂದ್ರೆ ನಾವು ಇನ್ನು ಹೇಳ್ಬೇಕಂತಂದ್ರೆ ಈಗ ರೈತರು, ನಾನು ಇವಾಗ್ಲೇ ಮೊದಲು ಹೇಳಿದಂಗೆ ಈಗ ಮಳೆ ಬಂದಿದೆಯಪ್ಪ ನಮ್ಗೆ ಬೀಜ ಬೇಕು ಅನ್ನೋದು ಸ್ವಲ್ಪ ನಮ್ಗೆ ಕಲ್ಪನೆ ಅದು ತೆಗಿಬೇಕು ನಾವು ರೈತರು. ಅದು ತೆಗೆದು ಈಗ ಮಳೆ ಬರೋಕಿನ ಮೊದಲೇ ಒಂದೆರಡು ವಾರ ಆಗಿರ್ಬೋದು ಅಥವಾ ಮುಂಗಾರು ಬರದಪ್ಪ ಜೂನ್ ಈಗ ಬಂದಿದೆ ಅಂತಂದ್ರೆ ಅಲ್ಲೇ ನಾವು ಸ್ವಲ್ಪ ಎಲ್ಲಿ ನಮಗೆ ಸುಧಾರಿತ ತಳಿಗಳು ಸಿಗ್ತವೆ ಅನ್ನೋದ್ರ ಬಗ್ಗೆ ನಾವು ಮನದಟ್ಟು ಮಾಡ್ಕೋಬೇಕು. ಈಗ ನಾವು ಉದಾಹರಣೆ ಹೇಳ್ಬೇಕಂದ್ರೆ ಈರುಳ್ಳಿ, ನಾನು ಇವಾಗ ಹೇಳ್ದಂಗೆ ಈರುಳ್ಳಿಯಲ್ಲಿ ಇವಾಗ ಈರುಳ್ಳಿಯಲ್ಲಿ ಮುಂಗಾರಿನಲ್ಲಿ ನಮಗೆ ನಮ್ಮ ಭಾಗದಲ್ಲಿ ಬೀದರ್, ಗುಲ್ಬರ್ಗ, ಕಲಬುರಗಿ ಈ ಕಡೆ ಜಾಸ್ತಿ ಮುಂಗಾರನ್ನ ಬೆಳೀತಾರೆ. ಒಂದು ಈರುಳ್ಳಿ ಉತ್ಪಾದನೆ ಈಗ ನಮ್ಗೆ ದೇಶದಲ್ಲಿ ನಾವು ಹೋಲಿಸಿದ್ರೆ ನಾವು ಮಹಾರಾಷ್ಟ್ರ ಬಿಟ್ಟು ನಾವೇ ಎರಡನೇ ಸ್ಥಾನದಲ್ಲಿದ್ದೇವೆ ಈರುಳ್ಳಿ ಉತ್ಪಾದನೆಯಲ್ಲಿ. ಇಲ್ಲಿ ಮುಂಗಾರಿನಲ್ಲಿ ನಮ್ಮಲ್ಲಿ 30-40% ಇಳುವರಿ ಬರುತ್ತದೆ. ಭಾರತ ದೇಶದ ಇಳುವರಿ ಒಂದು 20-30% ನಮ್ಮ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಭಾಗದಲ್ಲಿನೇ ಬರ್ತದೆ. ಅದು ಮುಂಗಾರಿನಲ್ಲಿ ನಾವು ಒಂದು 20-30% ಇಳುವರಿಯನ್ನು ನಾವು ಬರ್ತದೆ. ಅದರಲ್ಲಿ ಜಾಸ್ತಿ ಪ್ರಮಾಣದ ಮೊಳಕೆ ಹುಡುಕಿ ಕೊಡುವಿಕೆ ಇರುತ್ತದೆ. ಅಂದ್ರೆ ಸುಧಾರಿತ ತಳಿಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಉದಾಹರಣೆಗೆ ಈಗ ಹೇಳಿದ ಈರುಳ್ಳಿಯಲ್ಲಿ ನಾನು ಹೇಳ್ದಂಗೆ ಈಗ ನಾವು ರೈತರು ಏನ್ ಮಾಡ್ತಾರೆ ಜಿಂದಾಲು, ಸತಾರ ಗೌರವ್, ಪಂಚಗಂಗಾ ಈ ತರ ತಳಿಗಳನ್ನು ಅವ್ರೇನ್ ಮಾಡ್ತಾರೆ ಮಾರ್ಕೆಟಲ್ಲಿ ಡಿಮ್ಯಾಂಡ್ ನೋಡಿ ಅಥವಾ ಸೇರ್ಗಟ್ಟಲೆ ಮಾಡ್ತಾರೆ. ಈಗ ನಾವು ಹೆಂಗೆ ಜೋಳ ಬೀಸುವಾಗ ಹೆಂಗ್ ಸೇರ್ ಮಾಡಿ ಗಿರಣಿ ಕಳಿಸ್ತೀವಲ್ಲ ಆ ರೀತಿ ಅವರು ಸೇರ್ಗಟ್ಟಲೆ ಮಾಡಿ ಕಳಿಸ್ತಾರೆ. ಅಂದ್ರೆ ಸುಧಾರಿತ ತಳಿಗಳಿರಲ್ಲ. ಈಗ ನಾವು ಸುಧಾರಣ ತಳಿಗಳಂದ್ರೆ ಈರುಳ್ಳಿ ಅಂದ್ರೆ ಅರ್ಕ ಕಲ್ಯಾಣ ಅಂತ ಇದೆ, ಇನ್ನೊಂದು ಇಂಡೋ ಅಮೆರಿಕನ್ ಹೈಬ್ರಿಡ್ ಸಿಟ್ರಸ್ ಮಾರ್ಷಲ್ ಅಂತ ಇದೆ. ಇವು ಸುಧಾರಿತ ತಳಿಗಳು, ಅವು ಎಲ್ಲಿ ಸಿಗ್ತವೆ, ಅದ್ರ ಎಲ್ಲಿ ಲಭ್ಯತೆ ಎಲ್ಲಿದೆ. ಈಗ ನಮ್ಮ ತೋಟಗಾರಿಕಾ ವಿಜ್ಞಾನ ವಿಶ್ವವಿದ್ಯಾಲಯ ಕೂಡ ಒಪ್ಪಂದ ಕೃಷಿಯ ಮೇಲೆ ಅರ್ಕ ಕಲ್ಯಾಣ ಆಗಿರ್ಬೋದು, ಭೀಮಾ ರೆಡ್ ಆಗಿರ್ಬೋದು, ಭೀಮ ಸೂಪರ್ ಆಗಿರ್ಬೋದು, ಅದು ತಳಿಗಳನ್ನು ಕೂಡ ನಾವು ನಮ್ಮ ತೋಟಗಾರಿಕಾ ವಿಜ್ಞಾನ ವಿಶ್ವವಿದ್ಯಾಲಯ ಬಾಗಲಕೋಟೆಯಿಂದ ಉತ್ಪಾದನೆ ಮಾಡಿ ಆಸಕ್ತಿಯುಳ್ಳ ರೈತರಿಗೆ ಮೊದಲು ಕೊಡ್ತಾರೆ. ಅಂದ್ರೆ ಅದು ಡಿಮ್ಯಾಂಡ್ ನೋಡಿಕೊಂಡು. ಈಗ ಇನ್ನು ನಾವು ಹೇಳ್ಬೇಕಂತಂದ್ರೆ ಒಂದ್ 2-3 ವರ್ಷದಿಂದ ನಮ್ಮ ಉತ್ಪಾದನೆ ಜಾಸ್ತಿ ಆಗಿದ್ದು, ರೈತರ ಬೇಡಿಕೆ ಜಾಸ್ತಿ ಇದೆ. ಈಗ ಈರುಳ್ಳಿಯಲ್ಲಿ ಅರ್ಕ ಕಲ್ಯಾಣ ಆಗಿರ್ಬೋದು, ಭೀಮಾ ರೆಡ್ ಆಗಿರ್ಬೋದು, ಭೀಮ ಸೂಪರ್ ಆಗಿರ್ಬೋದು, ಅದೇ ಅಂದ್ರೆ ರೈತರಲ್ಲಿ ಏನ್ ಮನವಿ ಮಾಡ್ಕೊಳ್ಳೋದು ಅಂತಂದ್ರೆ ಸುಧಾರಿತ ತಳಿಗಳಂತಂದ್ರೆ ಯಾವುದೇ ಬೆಳೆ ಆಗಿರ್ಬೋದು, ಟೊಮ್ಯಾಟೊ ಆಗಿರ್ಬೋದು, ಬದನೆಕಾಯಿ ಆಗಿರ್ಬೋದು, ಹೂಕೋಸು, ಎಲೆಕೋಸು, ಗಜ್ರಿ, ಮೂಲಂಗಿ, ಯಾವುದೇ ಆಗಿರ್ಬೋದು, ನಾವು ಸುಧಾರಿತ ತಳಿಗಳು ಯಾವುವು, ಬೇಸಾಯ ಕ್ರಮಗಳು ಏನು, ಯಾವ ಸುಧಾರಿತ ತಳಿಗಳನ್ನು ಹಾಕೊಂಡ್ರೆ ನಮಗೆ ಲಾಭದಾಯಕವಾಗಿರುತ್ತದೆ ಅಂತ ಸ್ವಲ್ಪ ಮನದಟ್ಟು ಮಾಡ್ಕೋಬೇಕು. ಯಾಕಂದ್ರೆ ನಾವು ಒಳ್ಳೆ ಬೀಜ ತಗೊಂಡ್ರೆ ನಮಗೆ ಮುಂದೆ ಬೇಸಾಯ ಕ್ರಮ ಆಗಿರ್ಬೋದು, ಕಳೆ ನಿರ್ವಹಣೆ ಆಗಿರ್ಬೋದು, ರೋಗ ಕೀಟ ಪೋಷಕಾಂಶ ನಿರ್ವಹಣೆ ಅಧಿಕ ಪ್ರಮಾಣದ ಇಳುವರಿಯನ್ನು ಪಡೆಯಬಹುದು. ಅದಕ್ಕೆ ನಾವು ಗುಣಮಟ್ಟದ ಬೀಜ ಎಲ್ಲಿ ಸಿಗುತ್ತದೆ, ಯಾವ ತಳಿ ಹಾಕಿದ್ರೆ ಚೆನ್ನಾಗಿರುತ್ತದೆ ಅಂತ ಅನ್ನೋದ್ರ ಬಗ್ಗೆ ಸ್ವಲ್ಪ ಮೊದಲೇ ಮಾಹಿತಿ ಮಾಡಿಕೊಂಡು ಮುಂಗಾರಿನಲ್ಲಿ ಆಗಿರ್ಬೋದು ಅಥವಾ ನಿಮಗೆ ಬೋರಲ್ಲು ಬಾವಿಯೇ ಇದ್ರೂ ನಿಮಗೆ ನೀರಾವರಿ ಸೌಲಭ್ಯವಿದ್ರೂ ಕೂಡ ಸುಧಾರಿತ ತಳಿಗಳನ್ನು ನೀವು ಯಾವುದೇ ಕೃಷಿ ವಿಸ್ತರಣಾ ಸಂಸ್ಥೆಗಳಾಗಿರ್ಬೋದು, ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು, ಮಹಾವಿದ್ಯಾಲಯಗಳಾಗಿರ್ಬೋದು ಅಥವಾ RSK ಆಗಿರ್ಬೋದು, ಅಲ್ಲಿ ಯಾವ ಪ್ರಮಾಣದಲ್ಲಿ ಸಿಗುತ್ತದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಂಡು ನಾವು ಬೆಳವಣಿಗೆಯಲ್ಲೇ ನಾವು ಚೆನ್ನಾಗಿ ಬೆಳೆದ್ರೆ ನಮಗೆ ಅಧಿಕ ಪ್ರಮಾಣದ ಈರುಳ್ಳಿ ಸಿಗುತ್ತದೆ ಅಂತ ಬಗ್ಗೆ ಹೇಳಕ್ಕೆ ಬಹಳ ಇಷ್ಟಪಡ್ತೀನಿ ಸರ್. ಈಗ ಟೊಮ್ಯಾಟೋನಲ್ಲಿ, ಬದನೆಯಲ್ಲಿ, ಈ ಬೆಂಡಿ ಇಂಥಲ್ಲಿ ಯಾವ ತಳಿಗಳದಾವಂತೀರಿ? ಟೊಮ್ಯಾಟೋ ಅಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಸುಧಾರಿತ ಸಂಸ್ಥೆಯಿಂದ ಅರ್ಕ ರಕ್ಷಕ, ಅರ್ಕ ಸಾಮ್ರಾಟ ಅಂತ ಇದೆ ಸರ್, ಮತ್ತೆ ಅರ್ಕ ಅಭೇದ ಅಂತ ಬಂದಿದೆ ಇತ್ತೀಚಿಗೆ. ಇದು ಮೂರು ರೋಗಗಳ ಅಥವಾ ನಾವು ದುಂಡಾನು ಸೊರಬ ರೋಗ, ಮತ್ತೆ ವಿಲ್ಟ್ ಅಂತೀವಿ, ಮತ್ತೆ ಅರ್ಲಿ ಬ್ರೈಟ್ ಅಂತ ಬರ್ತದೆ ಮೂರು ರೋಗ. ಈ ಮೂರು ರೋಗಕ್ಕೆ ರೋಗ ನಿರೋಧಕ ಶಕ್ತಿ ಹೊಂದಿದೆ ಅಂತ ಹೇಳ್ತಾರೆ. ಅದೇ ಇತ್ತೀಚಿಗೆ ಪ್ರೈವೇಟ್ ಕಂಪನಿ ಸೀಡ್ಸ್ ಜಾಸ್ತಿ ಪ್ರಚಲಿತವಾಗಿರ್ತವೆ. ಯಾಕಂದ್ರೆ ಅರ್ಕ ರಕ್ಷಕ, ಅರ್ಕ ಸಾಮ್ರಾಟ ಅಂತ ನಾವು ಹೇಳ್ತೀವಿ, ಬಟ್ ನಾವು ರೈತರಿಗೆ ಹೇಳಿದ್ರು ಕೂಡ ಅದು ಲಭ್ಯತೆ ಕಡಿಮೆ. ಈಗ ಪಬ್ಲಿಕ್ ಸೆಕ್ಟರ್, ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ನಾವು ಹೇಳಿದ್ರು ಕೂಡ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಅಷ್ಟು ಪ್ರಮಾಣದಲ್ಲಿ ರೈತರಿಗೆ ಮುಟ್ಟುವ ಇದರಲ್ಲಿ ನಾವು ಉತ್ಪಾದನೆ ಮಾಡಕ್ ಆಗ್ತಾ ಇಲ್ಲ. ಅದು ನೋಡಿಕೊಂಡು ಈಗ ಉದಾಹರಣೆಗೆ ಇಂಡೋ ಅಮೆರಿಕನ್ ಹೈಬ್ರಿಡ್ ಸೀಡ್ಸ್ ಆಗಿರ್ಬೋದು, ಸಿಂಜೆಂಟ್ ಆಗಿರ್ಬೋದು, ಸಾಹೋ ಅಂತ ಇದೆ, ಅಭಿನವ್ ಅಂತ ಇದೆ, ಈ ತರ ತಳಿಗಳನ್ನು ಕೂಡ ಬಹಳ ಪ್ರಚಲಿತವಾಗಿರ್ತವೆ. ಈಗ ಮುಂಗಾರಿ ಒಳಗ ಏನು ತರಕಾರಿಗಳನ್ನು ಬೆಳೆಯುವಂತಹದ್ದು ಬಗ್ಗೆ ತಾವು ಹೇಳಿದ್ರಿ. ಈಗ ಚಳಿಗಾಲದೊಳಗೆ ಬಹಳ ಪ್ರಮುಖವಾದಂತಹ ತರಕಾರಿಗಳನ್ನ ನಾವು ಬೆಳಿಬೇಕಾಗ್ತದೆ, ಒಳ್ಳೆ ಪೋಷಕಾಂಶ ಸಿಗುವಂತಹ ಕಾಯಿಪಲ್ಯಗಳದಾವ, ಅವುಗಳನ್ನ ಬೆಳೀತಾ ಇದೀವಿ, ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಿ. ಈಗ ಚಳಿಗಾಲದಲ್ಲಿ ಅಂತಂದ್ರೆ ಸರ್, ಮುಖ್ಯವಾಗಿ ನಮ್ಮ ಭಾಗದಲ್ಲಿ ಈಗ ಈ ಕಡೆ ಬೀದರಲ್ಲಿ ಆಗಿರ್ಬೋದು, ಈ ಕಡೆ ಗುಲ್ಬರ್ಗ ಕಡೆ ಜಾಸ್ತಿ ಹೂಕೋಸು, ಎಲೆಕೋಸು ಜಾಸ್ತಿ ಪ್ರಮಾಣದಲ್ಲಿ ಬೆಳೀತಾರೆ. ರೈತರು ಬಾಂಧವರು ಕೂಡ ನೋಡಿರ್ಬೋದು, ಲಾರಿಗಟ್ಟಲೆ, ಟ್ರಕ್ ಗಟ್ಟಲೆ ಹೂಕೋಸು, ಎಲೆಕೋಸು ತಂದು ಸೋಲಾಪುರ ಮಾರ್ಕೆಟ್ ಆಗಿರ್ಬೋದು ಮತ್ತೆ ಹೈದರಾಬಾದ್ ಮಾರ್ಕೆಟ್ ಅಲ್ಲಿ ಸಪ್ಲೈ ಮಾಡ್ತಾರೆ. ಈ ಹೂಕೋಸು, ಎಲೆಕೋಸು ಇದರಲ್ಲಿ ತಿಚ್ಚಲಾಗಿ ಹೇಳಿದಂಗೆ ನಾ ತಳಿಗಳ ಆಯ್ಕೆ ಬಗ್ಗೆ ಹೇಳಿದೆ. ನಮ್ಮ ರೈತ ಬಾಂಧವರು ಕೂಡ ಇದರಲ್ಲಿ ಬಹಳ ಅನುಭವಿಸ್ತಾರಿದ್ದಾರೆ. ಈಗ ಇದರಲ್ಲಿ ಹೂಕೋಸು, ಎಲೆಕೋಸಿನಲ್ಲಿ ಮಾರುಕಟ್ಟೆಯಲ್ಲಿ ಇರುವಂತದ್ದು ಮತ್ತು ರೈತರು ಬೆಳೆಯುವಂತದ್ದು ಸಂಪೂರ್ಣವಾಗಿ 90-95% ಸಂಕರಣ ತಳಿಗಳೇ. ಈ ಬೇದಕ್ಕೆ ಬಿಟ್ಟು ಯಾವುದೇ ರೀತಿಯ ಓಪನ್ ಪಾಲಿನೇಟೆಡ್ ಅಥವಾ ಇತರ ತಳಿಗಳು ಮಾರುಕಟ್ಟೆಯಲ್ಲಿ ಲಭ್ಯವೇ ಇಲ್ಲ. ಅದಕ್ಕೋಸ್ಕರ ನಮಗೆ ಅಧಿಕ ಪ್ರಮಾಣದ ಇಳುವರಿ ಬರುತ್ತದೆ ಹೂಕೋಸು, ಎಲೆಕೋಸಿನಲ್ಲಿ. ಇದರಲ್ಲಿ ಸಂಕರಣ ತಳಿಗಳೇ ಕೂಡ ಮಾರ್ಕೆಟ್ನಲ್ಲಿ ಇದೆ. ಇದರಲ್ಲಿ ನಾವೆಂತೇನೆ ಬೀಜದ ಬದಲುವಿಕೆ ಪ್ರಮಾಣ ಜಾಸ್ತಿ ಪ್ರಮಾಣದಲ್ಲಿದೆ. ಬೀಜ ಬದಲಾಗುವಿಕೆ ಅಂದ್ರೆ ನಾವು ಸಂಕರಣ ತಳಿ ಉಪಯೋಗಿಸೋದ್ರಿಂದ ರೈತರಲ್ಲಿ ಯಾವುದೇ ರೀತಿಯ ಅವರೇ ಬೆಳೆದಂತ ತಳಿಗಳನ್ನು ಮತ್ತೆ ಮತ್ತೊಂದು ಋತುಮಾನಗಳಲ್ಲಿ ಬೆಳೆಯಬೇಕು ಅಂತ ಅನ್ನೋದು ಕೂಡ ಆಗೋದಿಲ್ಲ. ಅಂದ್ರೆ ಪ್ರತಿ ವರ್ಷ ರೈತರು ಮಾರುಕಟ್ಟೆಯಲ್ಲಿ ಹೋಗಿ ಹೊಸ ಬೀಜಗಳನ್ನು ತಗೊಂಡು ಬಂದೇ ಬೆಳಿಬೇಕು. ಇಲ್ಲಿ ಹೂಕೋಸು, ಎಲೆಕೋಸು, ಹೂಕೋಸು, ಎಲೆಕೋಸು ವಾಣಿಜ್ಯವಾಗಿ ಬೆಳೆಯಬಹುದು ಸರ್. ಅದೇ ಈಗ ಬೇರು ತರಕಾರಿಗಳಂತಂದ್ರೆ ಗಜ್ಜರಿ ಆಗಿರ್ಬೋದು, ಮೂಲಂಗಿ ಆಗಿರ್ಬೋದು, ಇವು 30-35 ದಿವಸವಾಗಿರೋ ಆದರೂ ಕೂಡ ನಮಗೆ ಇಳುವರಿ ಕೊಡುವಂತವು ಆಗಿದ್ದಾವೆ. ಇದರಲ್ಲೇ ಹೇಳದಂಗೆ ಇದ್ರ ಮಾರುಕಟ್ಟೆಯಲ್ಲಿ ಇಂಡೋ ಅಮೆರಿಕನ್ ಹೈಬ್ರಿಡ್ ಸೀಡ್ಸ್ ಆಗಿರ್ಬೋದು ಮತ್ತೆ ಸಿಂಜೆಂಟ, ನಾಮದಾರಿ ವಿವಿಧ ತಳಿಗಳು, ಸಂಕರಣ ತಳಿಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಅದಕ್ಕೆ ಅನುಗುಣವಾಗಿ ಅವರವರ ಕ್ಷೇತ್ರದಲ್ಲಿ ಯಾವ ಸುಧಾರಿತ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಬೆಳೆಯೋದು ಬಹಳ ಸೂಕ್ತವಾಗಿರುತ್ತೆ ಸರ್? ಅಂದ್ರೆ ಅವರು ತಮ್ಮ ಅನುಭವದ ಮೇಲೆ ಈ ತಮಗೆ ಯಾವ್ದು ಬೇಕು, ಸಂಕರಣ ತಳಿ ಇರಬಹುದು ಅಥವಾ ತಳಿಗಳಿರಬಹುದು, ಅವುಗಳನ್ನ ಬಳಸಿಕೊಂಡು ಬೆಳಿಬಹುದು ಅನ್ನುವಂತಹ ಒಂದು ಮಾತನ್ನ ಹೇಳ್ತಾ ಇದ್ದೀರಿ ಡಾಕ್ಟರ್. ಈಗ ನಾವು ನೋಡ್ತಾ ಇದ್ದೀವಿ ಬಹಳಷ್ಟು ಜನ ತರಕಾರಿ ಬೆಳೆಯುವಂತವರು ಎಲ್ಲಿ ನೀರಿನ ಒಂದು ಮೂಲ ಇದೆ, ತಮ್ಮ ಬೋರ್ವೆಲ್ ಇರಬಹುದು, ಬಾವಿ ಇರಬಹುದು ಅಥವಾ ಇನ್ಯಾವುದೇ ಮೂಲ ಇರಬಹುದು, ಅದರಿಂದ ತಾವು ಕೃಷಿ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಕೆಲವೊಂದು ಸಂದರ್ಭದೊಳಗೆ ಏನಾಗ್ತದೆ, ನಮ್ಮ ಕಡೆ ನೀರಿಲ್ಲ, ಆ ಸಂದರ್ಭದೊಳಗೂ ನಾವು ಕಾಯಿಪಲ್ಯಗಳನ್ನು ಬೆಳಿಬೇಕು ಅನ್ನುವಂಥವ್ರು ಇರ್ತಾರೆ. ಅವರು ಯಾವ ರೀತಿಯಾಗಿ ತಮ್ಮ ಕಾಯಿಪಲ್ಯ ಬೆಳೆಗಳನ್ನು ಆಯ್ಕೆ ಮಾಡಿಕೊಳ್ಬೇಕು, ಯಾವ ರೀತಿ ಅವ್ರು ಬೇಸಾಯ ಮಾಡಬಹುದು ಅಂತಾರೆ? ಈಗ ನೀವು ಕಡಿಮೆ ನೀರಾವರಿಯಲ್ಲೂ ಕೂಡ ನಾವು ಬೆಳೆಗೆ ಬೆಳಿಬೇಕು ಅಂತಂದ್ರೆ, ಈಗ ನಾವು ಹೇಳಿದೇವೆ ಈಗ ಹೂಕೋಸು, ಎಲೆಕೋಸು, ಟೊಮ್ಯಾಟೊ, ಈರುಳ್ಳಿ, ಇವು ನೀರು ಅಥವಾ ಬೋರ್ವೆಲ್ ಬಾವಿ ಅಥವಾ ನೀರಾವರಿ ಸೌಲಭ್ಯವಿದ್ರೆ ಕೂಡ ನಾವು ವಾಣಿಜ್ಯವಾಗಿ ಬೆಳೆಯಬಹುದು. ಈಗ ಮಳೆಯಾಶ್ರಿತ ಬೆಳೆಯಲ್ಲಿ ನಾವು ಈರುಳ್ಳಿ ಬೆಳಿತೀವಿ, ಅದು ನಾವು ಹೇಳ್ತೀವಿ ಅಗ್ರಿಕಲ್ಚರ್ ಇಸ್ ಗ್ಯಾಂಬಲ್ ವಿತ್ ನೇಚರ್ ಅಂತ. ಮಳೆ ಆಶ್ರಿತ ಬೆಳೆಯಾಗಿ ಬೆಳೆದ ಮಳೆ ಬಂದ್ರೆ ಬೆಳೆ ಆಯ್ತು, ಇಲ್ಲ ಅಂತಂದ್ರೆ ಈರುಳ್ಳಿ ಬೆಳೆದಿರ್ತಾರೆ ರೈತರು. ಮೊದಲು ಮುಂಗಾರಿನಲ್ಲಿ ಮಳೆ ಬರೋದಿಲ್ಲ, ಆಮೇಲೆ ಕೊಯ್ಲು ಮಾಡುವಾಗ ಮಳೆ ಬರುತ್ತದೆ, ಆವಾಗ ನಾವು ಕೊಯ್ಲು ಮಾಡೋಕ್ಕಾಗಲ್ಲ, ಅದರಿಂದ ಕೊಳೆಯುವಿಕೆ ಪ್ರಮಾಣ ಜಾಸ್ತಿ ಆಗುತ್ತೆ. ಈಗ ನಾವು ಬೇಸಿಗೆಯಲ್ಲಿ ಬೆಳಿಬಹುದು ಅಥವಾ ನಮಗೆ ಕಡಿಮೆ ನೀರಿನ ಲಭ್ಯತೆ ಇದೆ, ಅವಾಗ ಯಾವ ತರಕಾರಿ ಬೆಳೆಗಳನ್ನು ಬೆಳಿಬೇಕು ಅಂತಂದ್ರೆ, ನಾವು ಈಗ ಹೇಳ್ತೀವಿ ಕುಕ್ಕುರ್ ಬೀಟ್ಸ್ ಅಂತ ಹೇಳ್ತೀವಿ, ಅಂದ್ರೆ ಬಳ್ಳಿ ತರಕಾರಿಗಳು. ಆ ಬಳ್ಳಿ ತರಕಾರಿಗಳನ್ನು ನಾವು ಸ್ವಲ್ಪ ಮಟ್ಟಿಗೆ ನೀರಿನ ಲಭ್ಯತೆ ಇದ್ರೆ ಬೆಳಿಬಹುದು ಅಂತ ನಾವು ಹೇಳ್ಬೋದು. ಇನ್ನೊಂದು ಮಳೆಯಾಶ್ರಿತ ಬೆಳೆಯಾಗಿ ನಾವು ಪೂರ್ತಿ ಬೆಳಿತೀವಿ ಅಥವಾ ನಾವು ನೀರಾವರಿ ಇದ್ರೂ ಕೂಡ, ಬೋರ್ವೆಲ್ ಇದ್ರು ಮತ್ತೆ ಬಾವಿ ಇದ್ರೂ ಕೂಡ ನಮಗೆ ಬೇಸಿಗೆಯಲ್ಲಿ ಯಾವುದೇ ರೀತಿಯ ನೀರಿನ ಪ್ರಮಾಣ ಇರೋದಿಲ್ಲ. ಈಗ ಬೇಸಿಗೆ ಇರೋದ್ರಿಂದ ಬೋರ್ವೆಲ್ ಆಗಿರೋದು, ಬಾವಿ ಆಗಿರೋದು ಬತ್ತ ಹೋಗಿರ್ತವೆ, ಅಲ್ಲಿ ನೀರಿನ ಪ್ರಮಾಣ ಇರಲ್ಲ. ಅದನ್ನು ಮಳೆಯಾಶ್ರಿತ ಬೆಳೆಯಾಗಿ ಒಂದ್ ಎರಡು ಮೂರು ನೀರು ಕೊಟ್ರೆ ನಮ್ಮ ಬಾವಿ ಬತ್ತೋಗುತ್ತೆ ಮತ್ತೆ ನೀರಿಲ್ಲ ಅಂತಂದ್ರು ಕೂಡ ನಾವು ಲೆಗುಮ್ ತರಕಾರಿಗಳು ಅಂತ ಹೇಳ್ತೀವಿ, ದ್ವಿಧಾನ್ಯ ತರಕಾರಿಗಳು. ದ್ವಿಧಾನ್ಯ ಅಂದ್ರೆ ಫ್ರೆಂಚ್ ಬೀನ್ ಆಗಿರ್ಬೋದು ಅಥವಾ ಅವರೇಜ್ ಆಗ್ತೀವಿ, ಫ್ರೆಂಚ್ ಬೀನ್ಸ್, ಬೀನ್ಸ್ ಮತ್ತೆ ಚೌಳಿಕಾಯಿ, ಅಲಸಂದಿ, ಈ ತರ ತರಕಾರಿ ಬೆಳೆಗಳನ್ನು ನಾವು ಎರಡರಿಂದ ಮೂರು ಸಾರಿ ನೀರು ಕೊಟ್ರೆ ನಮ್ಗೆ ಬತ್ತೋಗುತ್ತಪ್ಪ, ನೀರು ಪ್ರಮಾಣ ಕಡಿಮೆ ಇದೆ, ಒಂದು ಆವಾಗ ಇಲ್ಲಿ ಇಲ್ಲಿ ಸ್ವಲ್ಪ ನೀರು ಕೊಟ್ರೆ ನಾವು ಉಳ್ಕೋಬಹುದು ಅಂತಂದ್ರೆ, ಆ ತರಕಾರಿ ಬೆಳೆಗಳನ್ನು ನಾವು ಬೆಳ್ಕೊಂಡ್ರೆ ಬಹಳ ಲಾಭದಾಯಕ ಆಗಿರುತ್ತೆ. ಇವು 45-50 ದಿವಸಕ್ಕೆ ನಿಮ್ಗೆ ಕಟಾವಾಗಿ ಬಂದ್ಬಿಡ್ತವೆ. ನೀವು ಬೇಸಿಗೆಯಲ್ಲಿ ಖಾಲಿ ಬಿಡೋದಕ್ಕಿಂತ ಯಾವುದೇ ರೀತಿ ಕಳೆ ಬೆಳೆಯುವಿಕೆ ಆಗುತ್ತೆ, ಅಂದ್ರೆ ಸ್ವಲ್ಪ ಪ್ರಮಾಣದ ನೀರಿದ್ರೂ ಕೂಡ ಈ ಜಾತಿಯ ತರಕಾರಿಗಳು ನೀವು ಬೆಳೆದಲ್ಲಿ ನಿಮ್ಗೆ ವಾತಾವರಣದಲ್ಲಿರುವಂತಹ ಸಾರಜನಕವನ್ನು ತನ್ನ ಬೇರೆಯಲ್ಲಿ ಶೇಖರಿಸುವಂತಹ ಶಕ್ತಿಯನ್ನು ಹೊಂದಿರುತ್ತವೆ. ಇವು ಅವರ ಜಾತಿಯ ತರಕಾರಿಗಳು, ಬೀನ್ಸ್ ಆಗಿರ್ಬೋದು ಮತ್ತೆ ಅಲಸಂದಿ, ಚೌಳಿಕಾಯಿ, ಇವು ವಾತಾವರಣದಲ್ಲಿರುವಂತಹ ಸಾರಜನಕವನ್ನು ತನ್ನ ಬೇರೆಯಲ್ಲಿ ಶೇಖರಿಸಿ ಅದು ನೈಟ್ರೋಜನ್ ಸಾರಜನಕವನ್ನು ಮಣ್ಣಿನಲ್ಲಿ ಶೇಖರಣೆ ಮಾಡುವಂತಹ ಶಕ್ತಿ ಹೊಂದಿರುತ್ತವೆ. ನೀವು 2-3 ಸಾರಿ ನೀರು ಕೊಟ್ಟರೂ ಕೂಡ ನಿಮ್ಗೆ ಇಳುವರಿನೂ ಬರುತ್ತದೆ ಮತ್ತೆ ನಿಮ್ಮ ಮಣ್ಣಿನ ಫಲವತ್ತತೆ ಮುಂಗಾರಿನಲ್ಲಿ ಕೂಡ ನಿಮ್ಗೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ. ಅದರಿಂದ ಹೊಲ ಹಂಗೆ ಖಾಲಿ ಬಿಡೋದಕ್ಕಿಂತ, ಯಾವುದೇ ಕಳೆ ಬಿಡೋದಕ್ಕಿಂತ ನಿಮ್ಗೆ ಕಡಿಮೆ ನೀರಿನ ಪ್ರಮಾಣ ಇದ್ರೂ ಕೂಡ ನೀವು ಲೆಗುಮ್ ತರಕಾರಿಗಳನ್ನು, ನಾವೇನು ಹೇಳಿದ್ವಿ ಅಲಸಂದಿ, ಚೌಳಿಕಾಯಿ, ಬೀನ್ಸ್, ಈ ತರ ತರಕಾರಿ ಬೆಳೆಗಳನ್ನು ನೀವು ಕೂಡ ಬೆಳೆದುಕೊಂಡ್ರು ಕೂಡ, ಅದೇ ರೀತಿ ಬಳ್ಳಿ ತರಕಾರಿಗಳನ್ನು ಕೂಡ ನೀವು ಬೆಳೆದುಕೊಂಡ್ರು ಕೂಡ ನಿಮ್ಗೆ ಲಾಭದಾಯಕವಾಗಿರುತ್ತೆ ಅಂತ ಹೇಳ್ಬೋದು ಸರ್. ಅಂಬರೀಶ್ ಅವರೇ, ಈಗ ನಾವು ಒಂದು ಸೀಸನ್ ಒಳಗ ತರಕಾರಿ ಬೆಳೆಗಳನ್ನು ಬೆಳೆದು ಮುಗಿಸುವಂತಹದ್ದು ನೋಡ್ತಾ ಇದೀವಿ, ಅದು ಕೃಷಿಯದ. ಆಮೇಲೆ ಈಗ ಬಹಳಷ್ಟು ಸೀಸನ್ ಒಳಗ ನಾವು ಆ ತರಕಾರಿಯನ್ನು ಮುಂದುವರೆಸಿಕೊಂಡು ಹೋಗಬೇಕು, ಇಲ್ಲ ಇದು ನಮಗೆ ಒಳ್ಳೇದಾಗ್ತಾ ಇದೆ, ಇದರಿಂದ ಒಳ್ಳೆ ಆದಾಯ ಇದೆ ಅನ್ನುವಂತಹ ಒಂದು ಸನ್ನಿವೇಶದೊಳಗ ನಮ್ಮ ರೈತರು ಬಹಳ ದಿನಗಳವರೆಗೆ ಬೆಳೆಯುವಂತಹ ತರಕಾರಿಗಳನ್ನ ಅದರ ಮೇಲೆ ಕಂಟಿನ್ಯೂ ಮಾಡಿ ಕೃಷಿ ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಹೊಂದಿರ್ತಾರ, ಅಂತವರಿಗೆ ತಾವು ಏನ್ ಹೇಳ್ತಾ ಇದ್ದಾರೆ? ಅದೇ ಸರ್, ಈಗ ನಾವು ಹೇಳ್ಬೇಕಂದ್ರೆ ತರಕಾರಿ ಇಲ್ಲಿವರೆಗೂ ನಾವು ಟೊಮ್ಯಾಟೊ ಆಗಿರ್ಬೋದು, ಬದನೆಕಾಯಿ ಆಗಿರ್ಬೋದು ಮತ್ತೆ ಹೂಕೋಸು, ಎಲೆಕೋಸು, ಬಳ್ಳಿ ತರಕಾರಿಗಳು ಈ ಬಗ್ಗೆ ಹೇಳಿದ್ವಿ. ಈಗ ಬಹುವಾರ್ಷಿಕ ತರಕಾರಿಗಳಂದ್ರೆ ನಮ್ಮದಲ್ಲಿ ವಾಣಿಜ್ಯವಾಗಿ ಬೆಳೆಯುವಂತಹದ್ದಂದ್ರೆ ಒಂದ್ ಎರಡು ಹೇಳ್ಬೇಕಂತಂದ್ರೆ ಡ್ರಮ್ ಸ್ಟಿಕ್ ಅಂತ ಹೇಳ್ಬೋದು, ನುಗ್ಗೆ. ನುಗ್ಗೆ ಅಂದ್ರೆ ಸರ್ವೇ ಸಾಮಾನ್ಯ ಕೇಳಿರ್ತೀರಿ, ಅದು ಸಾಂಬಾರಲ್ಲಿ ಆಗಿರ್ತೋ ಅಥವಾ ತರಕಾರಿಯಾಗಿ ನಾವು ಉಪಯೋಗಿಸ್ತೀವಿ. ಇನ್ನೊಂದು ಏನಂದ್ರೆ ನಾವು ದಿನನಿತ್ಯವಾಗಿ ಈರುಳ್ಳಿ ಜೊತೆ ಉಪಯೋಗಿಸುವಂತಂದ್ರೆ ಕರಿಬೇವು. ಈ ಕರಿಬೇವು ಮತ್ತೆ ನುಗ್ಗೆ ನಮ್ದು ಬಹುವಾರ್ಷಿಕ ತರಕಾರಿ ಬೆಳೆಗಳು ಮತ್ತೆ ಅದು ಎಲ್ಲಾ ಸೀಸನ್ ಲಭ್ಯತೆ ಇರುವಂತಹ ತರಕಾರಿ ಬೆಳೆಗಳು. ಈಗ ನುಗ್ಗೆಕಾಯಿಯಲ್ಲಿ ಅಂತ ನಾವು ಬಂದ್ರೆ ನಮ್ಮ ವಿಶ್ವವಿದ್ಯಾಲಯದಿಂದ ಅಭಿವೃದ್ಧಿಪಡಿಸುವಂತಹ ಭಾಗ್ಯ ತಳಿ ಅಂತ ಇದೆ. ಇದು ಭಾಗ್ಯ ತಳಿಯು ಅತಿ ಸೂಕ್ತವಾದದ್ದು, ಅದು ನಾವು ಬಹುವಾರ್ಷಿಕ ತರಕಾರಿ ಬೆಳೆಗಳು ಅಂತ ನಾವು ಹೇಳ್ಬೋದು. ಇನ್ನೊಂದು ನುಗ್ಗೆ ಅಂತಂದ್ರೆ ಯುಎಸ್ ಧಾರವಾಡ, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಧಾರವಾಡದಿಂದ ಸುವಾಸನಿ ಅಂತ ಒಂದು ತಳಿ ಇದೆ, ಅದು ಕೂಡ ಬಹಳ ಪ್ರಚಲಿತವಾದಂತದ್ದು. ಅದು ನಮ್ಮ ವಿಶ್ವವಿದ್ಯಾಲಯದಲ್ಲಿಯೂ ಅಥವಾ ನಮ್ಮ ಮಹಾವಿದ್ಯಾಲಯದಲ್ಲೂ ಕೂಡ ನುಗ್ಗೆ ಬೀಜನ ಕೊಡ್ತೀವಿ. ಅದೇ ರೀತಿ ನಮ್ಗೆ ಬೀಜ ಕೊಟ್ಟರೆ ಸಸಿ ಮಡಿ ಮಾಡ್ಕೊಳಕ್ ಆಗಲ್ಲ ಅಂತಂದ್ರೂ ಕೂಡ ನಿಮ್ಗೆ ನಾವು ಸಸಿ ಮಡಿ ಕೂಡ ಅಂದ್ರೆ ಈಗ ರೋಸ್ ಯಾವ ರೀತಿ ಬರುತ್ತದಲ್ಲ ಆ ರೀತಿ ನಮ್ಗೆ ನಾವು ಗಿಡವನ್ನು ಕೂಡ ನುಗ್ಗೆದಾಗಿರ್ಬೋದು ಮತ್ತೆ ಕರಿಬೇವುದಾಗಿರ್ಬೋದು, ಸುವಾಸನಿ ಮತ್ತೆ ಭಾಗ್ಯ ತಳಿಗಳನ್ನು ನಾವು ಬಹುವಾರ್ಷಿಕ ತಳಿಗಳನ್ನು ನಾವು ಉಪಯೋಗಿಸ್ಕೋಬಹುದು. ಇದರಿಂದ ರೈತರು ಈಗ ನಾವು ಯಾವ ರೀತಿ ಇದು ಮಾವು ಮತ್ತೆ ಪೇರ್ಲಾ ಬೆಳಿತೀವಿ ಆ ರೀತಿ ಈಗ ನುಗ್ಗೆಕಾಯಿಯಲ್ಲಿ ಏನಿದೆ ನಾವು ಬಹುವಾರ್ಷಿಕ ಅಂತ ಹೇಳೋದಕ್ಕಿಂತ ರೈತರು ವಾರ್ಷಿಕವಾಗೂ ಬೆಳೀತಾರೆ, ಬಹುವಾರ್ಷಿಕವಾಗೂ ಬೆಳೀತಾರೆ. ನುಗ್ಗೆಕಾಯಿಯಲ್ಲಿ ಏನಿದೆ ಬಹುವಾರ್ಷಿಕ ಹೆಂಗಂತಂದ್ರೆ ನಾವು ಒಂದ್ಸಾರಿ ನಾಟಿ ಮಾಡಿದ್ಮೇಲೆ ಅಥವಾ ಬೀಜ ಬಿತ್ತಿದ ಮೇಲೆ ಅಥವಾ ಸಸಿ ಮಡಿ ಹಾಕಿದ್ಮೇಲೆ 3-4 ತಿಂಗಳಾದ್ಮೇಲೆ ಅದು ಹೂ ಕೊಡುತ್ತೆ ಕ್ರಮೇಣವಾಗಿ. ಒಂದು 6 ತಿಂಗಳಾದ್ಮೇಲೆ ಅಥವಾ 7 ತಿಂಗಳಾದ್ಮೇಲೆ ಕಾಯಿ ಕಟ್ಟಕ್ ಸ್ಟಾರ್ಟ್ ಆಗುತ್ತೆ. ಕಾಯಿ ಕಟ್ಟಕ್ ಸ್ಟಾರ್ಟ್ ಆದ್ಮೇಲೆ 9 ತಿಂಗಳವರೆಗೂ ನಿಮ್ಗೆ ಮಾರುಕಟ್ಟೆಗೆ ನಿಮ್ಗೆ ಕಾಯಿ ಸಿದ್ಧವಾಗಿರುತ್ತೆ. ಮುಂಗಾರಿನಲ್ಲಿ ಜೂನ್ ಜುಲೈ ಹಾಕೊಂಡಿದ್ರಿ ಅಥವಾ ಬೀಜ ಹಾಕೊಂಡಿದ್ರಿ ಅಥವಾ ಸಸಿ ಹಾಕೊಂಡಿದ್ರಿ ಅಂತಂದ್ರೆ ನಿಮಗೆ ಜನವರಿ ಫೆಬ್ರವರಿ ಅಲ್ಲಿ ನಿಮಗೆ ಅದು ಅದರ ಇಳುವರಿ ಮುಗಿದು ಹೋಗಿರುತ್ತೆ. ಕ್ರಮೇಣವಾಗಿ ಇದನ್ನ ಬಹುವಾರ್ಷಿಕವಾಗಿ ನಾವು ಬೆಳಿಬೇಕು ನುಗ್ಗೆಕಾಯಿ ಅಂತಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ರೈತರು ಇದರಲ್ಲಿ ಅವು ಒಂದು ಏನ್ ಬರುತ್ತದಲ್ಲ ಅದು ಕಟಿಂಗ್ಸ್ ಅಂತೀವಿ ನಾವು, ಅಂದ್ರೆ ನೆಲ ಭಾಗದಿಂದ ಒಂದು 3 ಅಡಿಯಷ್ಟು ಕಟ್ ಮಾಡ್ಬೇಕು ನಾವು. ಕಟ್ ಮಾಡಿ ಅದಕ್ಕೆ ಬೇವಸ್ಟಿನ್ ಪೇಸ್ಟ್ ಅಂತ ಬರುತ್ತದೆ, ಒಂದು ನೀರಿನಲ್ಲಿ ಕಲಸಿ ಹಚ್ಚಬಿಡ್ಬೇಕು. ಹಚ್ಚೋದ್ರಿಂದ ಏನಾಗುತ್ತೆ ನಮ್ಗೆ ಬಹುವಾರ್ಷಿಕವಾಗಿ ಅದು ನಾವು ನೆಕ್ಸ್ಟ್ ಸೀಸನ್, ಈಗ ನಾವು ಬಾಳೆಯಲ್ಲಿ ಹೆಂಗ್ ಮಾಡ್ತೀವಿ ರಟೂನ್ ಕ್ರಾಪ್ ಅಂತ ಮಾಡ್ತೀವಲ್ಲ, ಅದೇ ರೀತಿ ಇದರಲ್ಲೂ ಕೂಡ ನಾವು ರಟೂನ್ ಆಗಿ ತಗೋಬಹುದು ನುಗ್ಗೆಕಾಯಿಯಲ್ಲಿ. ಅದು ಕಟ್ ಮಾಡಿದ್ಮೇಲೆ ಏನು ಫಸ್ಟ್ ಇಳುವರಿ ಬರಕ್ಕೆ 9 ತಿಂಗಳಾಗಿತ್ತು, ನಾವು ಕ್ರಮೇಣವಾಗಿ ಇದು ನೆಕ್ಸ್ಟ್ ಸೀಸನ್ ಅಲ್ಲಿ ನಮ್ಗೆ 6-7 ತಿಂಗಳಿಗೆ ನಮ್ಗೆ ಇಳುವರಿ ಬಂದ್ಬಿಡ್ತದೆ. ಅದರಿಂದ ನಾವು ಬಹುವಾರ್ಷಿಕವಾಗಿ ನಾವು ಮಾಡಬಹುದು. ರೈತರು ಕೇಳ್ತಾರೆ ಸರ್ ಇದು ಹೆಂಗೆ ಸರ್ ಬಹುವಾರ್ಷಿಕ ಹೆಂಗ್ ಮಾಡೋದು ನುಗ್ಗೆಕಾಯಿ ಅಂತ ಕೇಳಿದಲ್ಲಿ ನಾವು ಹೇಳೋದು ರೈತರಿಗೆ ಅಂದ್ರೆ ಈ ಒಂದು ಸೀಸನ್ ತೋಣದ ಮೇಲೆ ನೀವು ಅದು ಎಲೆ ಉದುರಾದ್ಮೇಲೆ ಬೇಸಿಗೆಗಾಲದಲ್ಲಿ ಅಥವಾ ಉದುರಿದ ನೀವು ಯಾವಾಗ ಹಾಕೊಂಡಿರ್ತೀರಿ ಅದ್ರ ಅನುಸಾರವಾಗಿರ್ತದೆ. ಅದು ಎಲೆ ಉದುರಿದ ಮೇಲೆ ಒಂದು ಕ್ರಮೇಣ ಒಂದ್ 2 ಅಡಿನೋ ನೆಲದ ಭಾಗದಿಂದ ಕಟ್ ಮಾಡಿ ಹೆಂಡಿ ಗೊಬ್ಬರನೋ ಅಥವಾ ನಿಮ್ ಸಾರಜನಕ ರಂಜಕ ಪೊಟಾಷೋ ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟು ಆನಂತರ 6-7 ತಿಂಗಳಾದ್ಮೇಲೆ ನಿಮ್ಗೆ ಒಂದ್ 2-3 ತಿಂಗಳು ಉಳಿದು ನಿಮ್ಗೆ ಮತ್ತೆ ನೆಕ್ಸ್ಟ್ ಸೀಸನ್ ನಿಮ್ಗೆ ಮತ್ತೆ ಕಾಯಿ ಬರುವಂತ ಸಂಭಾವನೆ ಇರುತ್ತದೆ. ಈಗ ನಾವು ಕರಿಬೇವಿನಲ್ಲಿ ಅಂತೂ ನಾವು ದ್ರಾಕ್ಷಿಯಲ್ಲಿ ಯಾವ ರೀತಿ ಚಾಟ್ನಿ ಮಾಡ್ತೀವಿ ಆ ರೀತಿ ಚಾಟ್ನಿ ಮಾಡದಂತ ಏನು ಪದ್ಧತಿನೇ ಇಲ್ಲ. ನಾವೇನ್ ಕೊಯ್ತಾ ಹೋಯ್ತೀವಿ ಅದ್ರ ರೀತಿಗೆ ಅದು ಚಾಟ್ನಿ ಆಗುತ್ತೆ. ನಾವು ಮಾರುಕಟ್ಟೆಯಲ್ಲಿ ಸಪ್ಲೈ ಮಾಡ್ತಾ ಇರ್ತೀವಿ, ಕೊಯ್ತಾ ಇರ್ತೀವಿ, ಅದು ಸಪ್ಲೈ ಮಾಡ್ತಾ ಇರ್ತೀವಿ. ಇದರಲ್ಲಿ ಏನಂದ್ರೆ ಕರಿಬೇವಿನಲ್ಲಿ ಹೆಂಗೆ ಅಂದ್ರೆ ನಮ್ಗೊಂದು ಹೈಟ್ ಮೇಂಟೈನ್ ಮಾಡಬೇಕು, ಜಾಸ್ತಿ ಪ್ರಮಾಣದಲ್ಲಿ ಮರ ರೀತಿಯಾಗಿ ಬೆಳಕಳ ನೋಡದಂಗೆ ಒಂದು ಹೈಟ್ ಆಗಿ ಮೇಂಟೈನ್ ಮಾಡಿ ಲ್ಯಾಟರಲ್ ಬ್ರಾಂಚ್ ಸೈಡ್ ಶೂಟ್ಸ್ ಜಾಸ್ತಿ ಬಂದಂಗೆ ನಮ್ಗೆ ಎಲೆನೇ ಇಲ್ಲಿ ತರಕಾರಿ ಆಗಿರೋದ್ರಿಂದ ನಾವು ಚಾಟ್ನಿ ಮಾಡ್ದ ಹೋದಂಗೆ ಅದು ನಮ್ಗೆ ಇಳುವರಿ ಕೊಡ್ತಾ ಹೋಗುತ್ತೆ. ಈಗ ವಾಣಿಜ್ಯವಾಗಿರುವಂತಹ ಅಂದ್ರೆ ಇವು ಕರಿಬೇವು ಮತ್ತೆ ನುಗ್ಗೆಕಾಯಿ ಬಹುವಾರ್ಷಿಕ ತರಕಾರಿಗಳನ್ನು ಹೇಳಬಹುದು ಸರ್. ಇದಕ್ಕೂ ಬಿಟ್ಟು ಇದಾವೆ, ಬಟ್ ವಾಣಿಜ್ಯವಾಗಿ ಬೆಳೆಯುವಂತವು ಇವು 2 ಸರ್. ಅಂದ್ರೆ ಡಾಕ್ಟ್ರೇ ನಮ್ಮ ರೈತರು ಇದ್ರ ಮೇಲೆ ಗಮನ ಕೊಡಬೇಕು, ನುಗ್ಗೆ ಮತ್ತೆ ಕರಿಬೇವು ಇದು ನಮ್ಮ ತೋಟದೊಳಗೆ ಯಾವತ್ತೂ ಇರುವಂಗ ನೋಡ್ಕೊಂಡ್ರೆ ಅವರಿಗೆ ಅಡ್ಡಿಲ್ಲ, ಯಾಕಂತಂದ್ರೆ ರೆಗ್ಯುಲರ್ ಆಗಿ ಒಂದು ಆದಾಯ ಬರ್ತಾ ಇರ್ತದೆ. ಇದು ಹೇಳ್ಬೇಕು ಏನು ಅಂತಂದ್ರೆ ಸರ್, ಈಗ ನಾವು ನುಗ್ಗೆಕಾಯಿ ನಾವು ಬರೀ ಪಾಡು ಅಥವಾ ಕಾಯಿ ತಿಂದ್ರೆ ಅಂತ ಹೇಳ್ತೀವಿ. ಬೀದರ್, ಗುಲ್ಬರ್ಗ, ಬಿಜಾಪುರ ಅಥವಾ ಈ ಕಡೆ ಯಾದಗಿರಿ ಆಗಿರೋ ಬರೀ ಕಾಯಿ ತಿಂದ್ರೆ ನಮ್ಗೆ ರೂಢಿ. ನುಗ್ಗೆಕಾಯಿಯಲ್ಲಿ ತರಕಾರಿಯಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಹೇಳುವುದು ಏನಂತಂದ್ರೆ ಮುಖ್ಯವಾಗಿ ನುಗ್ಗೆಕಾಯಿ ಹೂವು ಮತ್ತು ಎಲೆಯಲ್ಲಿ ಕಾಯಿಗಿನ್ನೂ ಜಾಸ್ತಿ ಪೋಷಕಾಂಶಗಳಿದಾವೆ. ಐರನ್ ಆಗಿರ್ಬೋದು, ಕ್ಯಾಲ್ಸಿಯಂ ಆಗಿರ್ಬೋದು, ಮ್ಯಾಗ್ನೀಸ್ ಆಗಿರ್ಬೋದು, ಜಿಂಕ್ ಆಗಿರ್ಬೋದು. ಈಗ ಗಿಡಗಳಿಗೆ ಯಾವ ರೀತಿ ಕಡಿಮೆ ಪ್ರಮಾಣದಲ್ಲಿ ಇವು ಬೇಕು, ನಾವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಲಘು ಪೋಷಕಾಂಶಗಳಂತೀವಿ, ಮನುಷ್ಯನಿಗೂ ಕೂಡ ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿರುವಂತಹ ಬತ್ ಅದರ ರೋಲ್ ಪಾತ್ರ ಬಹಳ ಮುಖ್ಯವಾಗಿರುತ್ತದೆ. ಅದು ಕಡಿಮೆ ಪ್ರಮಾಣದಲ್ಲಿ ಬೇಕಿದ್ರು ಕೂಡ ಅದರ ಪಾತ್ರ ಬಹಳ ಆಗಿರುತ್ತೆ. ಹಾಗೆ ಗಿಡದಲ್ಲಿಯೂ ಕಡಿಮೆ ಪ್ರಮಾಣದ ಬೇಕಿದ್ರೂ ಕೂಡ ಅದು ಕೊರತೆಯಿಂದ ನಮಗೆ ಬೇಕಾದಂತಹ ರೋಗ ಆಗಿರ್ಬೋದು, ಕೀಟ ಆಗಿರ್ಬೋದು, ಪೋಷಕಾಂಶಗಳ ಕೊರತೆ ಉಂಟಾಗುತ್ತೆ. ಅದೇ ಮನುಷ್ಯನಲ್ಲಿ ಕೂಡ ಈ ಕಡಿಮೆ ಪ್ರಮಾಣದ ಐರನ್, ಜಿಂಕ್, ಮ್ಯಾಗ್ನೀಸ್, ಕ್ಯಾಲ್ಸಿಯಂ ಎಲೆ ಮತ್ತು ಹೂವಿನಲ್ಲಿ ಕಾಯಿಕಿನ ಜಾಸ್ತಿ ಪ್ರಮಾಣದಲ್ಲಿ ಇದಾವೆ ಸರ್. ಈಗ ನಾವು ಸೌತ್ ಕರ್ನಾಟಕಕ್ಕೆ ಹೋದ್ರೆ ನಾವು ಹೆಂಗೀಗ ಪಾಲಕ್ ಮತ್ತೆ ಮೆಂತ್ಯ ಪುಂಡಿ ಪಲ್ಯ ಅಂತ ಈ ಕಡೆ ಜಾಸ್ತಿ ತಿಂತೀವಿ, ಅವರು ನುಗ್ಗೆಕಾಯಿದ ಎಲೆಯಿಂದನೇ ಸೊಪ್ಪಿಂದನೇ ಸಾಂಬಾರಿಗೆ ಯೂಸ್ ಮಾಡೋದು ಅಥವಾ ತರಕಾರಿ ಯೂಸ್ ಮಾಡೋದು, ತರಕಾರಿ ಯೂಸ್ ಮಾಡಿ ತಿನ್ನುವಂಥದ್ದು ಅಂದ್ರೆ ವಾಡಿಕೆ ಇದೆ ಅಲ್ಲಿ ಜಾಸ್ತಿ. ಅದರಲ್ಲಿ ನಾವು ಜಾಸ್ತಿ ಪೋಷಕಾಂಶಗಳು ಕಾಯಿನಕ್ಕಿನ ಜಾಸ್ತಿ ಪೋಷಕಾಂಶಗಳಿದೆ ಅಂತ ಹೇಳ್ಬೋದು ಸರ್. ಅದೇ ಈಗ ರೈತರಲ್ಲಿ ಅಂದ್ರೆ ನಿಮ್ಮ ಹೊಲದಲ್ಲಿ ಅಥವಾ ನಿಮ್ಮ ತೋಟದಲ್ಲಿ ಯಾವುದೇ ರೀತಿ ನುಗ್ಗೆಕಾಯಿ ಬೆಳೆ ಇತ್ತು ಅಂದ್ರೂ ಕೂಡ ನೀವು ಕಾಯಿ ತಿನ್ನೋದಲ್ದೇನೆ ಇಲ್ಲಿ ಸರ್ವೇ ಸಾಮಾನ್ಯ ಮಾರುಕಟ್ಟೆಯಲ್ಲಿ ಎಲೆ ಅಂತೂ ಮಾರೋದು ಪದ್ಧತಿಯಲ್ಲಿ ಇಲ್ಲ. ಅದು ನಿಮ್ಮ ತೋಟದಲ್ಲಿ ಇತ್ತು ಅಂದ್ರೆ ನೀವು ಎಲೆಯನ್ನು ಕೂಡ ಕುದಿಸಿ ಅದರಲ್ಲಿ ಬರುವಂತ ನೀರನ್ನು ಕೂಡ ಕುಡಿದ್ರು ನಿಮ್ಗೆ ಅದರಲ್ಲಿ ಜಾಸ್ತಿ ಪ್ರಮಾಣದ ಕ್ಯಾಲ್ಸಿಯಂ, ಐರನ್ ಅಂತ ಜಾಸ್ತಿ ಪ್ರಮಾಣದಲ್ಲಿ ದೇಹಕ್ಕೆ ಲಭ್ಯವಾಗಿರ್ತದೆ. ನೀವು ತರಕಾರಿಯನ್ನು ಕೂಡ ಉಪಯೋಗಿಸ್ಕೋಬಹುದು, ಅದು ಉಪಯೋಗಿಸ್ಕೊಂಡ್ರೆ ನಿಮ್ಗೆ ಬಹಳ ಪೋಷಕ ಭರಿತವಾಗಿರ್ತೀರಿ ಅಂತ ಹೇಳ್ಬೋದು ಸರ್. ಡಾಕ್ಟರ್, ಈಗ ನಮ್ಮ ರೈತರು ಕಾಯಿಪಲ್ಯ ಬೆಳೆಯುವಂತವ್ರು ಕಾಯಿಪಲ್ಯ ಬೆಳೆದೇ ಬೆಳೀತಾರ, ಆದ್ರೆ ಈಗೇನು ಕ್ಷೇತ್ರ ಬೆಳೆಗಳನ್ನು ಬೆಳೀತಾ ಇರ್ತಾರ, ಆ ಟೈಮ್ನೊಳಗೆ ಸಾಕಷ್ಟು ಜಾಗ ಅವರಿಗೆ ಸಿಗ್ತಾ ಇರ್ತದೆ. ಅಂತ ಸಂದರ್ಭದೊಳಗೆ ಬೆಳೆಗಳ ಜೊತೆಗೆ ಯಾವ ತರಕಾರಿಗಳನ್ನು ಬೆಳಿಬಹುದು ಅಂತ ಕ್ಷೇತ್ರದಲ್ಲಿ ಜೊತೆ ಅಂತಂದ್ರೆ ಈಗ ಬಹುವಾರ್ಷಿಕ ತಳಿಗಳು, ಬಹುವಾರ್ಷಿಕ ತಳಿಗಳಂತಂದ್ರೆ ಈಗ ನಾವು ನಮ್ಮ ತೋಟಗಾರಿಕಾ ಬೆಳೆಗಳಲ್ಲಿ ಮಾವು ಬರುತ್ತೆ, ಮತ್ತೆ ಗೇರು ಬರುತ್ತದೆ ಅಂದ್ರೆ ಕ್ಯಾಶ್ಯೂ ಬರುತ್ತದೆ, ಮತ್ತೆ ಗೋಡಂಬಿ, ಮಾವು, ಗೋಡಂಬಿ ಬಹುವಾರ್ಷಿಕ ಅಂತರ ಬೇಸಾಯದಲ್ಲಿ ಬೆಳೆಯುವಾಗ ನಾವು 1-2 ವರ್ಷ ನಮ್ಗೆ ಮಧ್ಯದಲ್ಲಿ ಯಾವುದೇ ರೀತಿ ಅದು ಬಹುವಾರ್ಷಿಕ ಹಣ್ಣಿನ ಬೆಳೆಗಳು ಕೂಡ ಯಾವುದೇ ಇಳುವರಿ ಕೊಡ್ತಾ ಇರಲಿಲ್ಲ 1-2 ವರ್ಷ. ಅವಾಗ ರೈತರು ಈ ಮಣ್ಣಿನಿಂದ ನಾವು ಅಥವಾ ಈ ಹೊಲದಿಂದ ಏನಾದರೂ ತೆಗಿಬೇಕಪ್ಪ ಆದಾಯ, ಅದು ನಮ್ಗೆ ಆರ್ಥಿಕವಾಗಿಯೂ ಸ್ವಲ್ಪ ಸಹಾಯ ಆಗಬೇಕು, ಮತ್ತೆ ಬೆಳೆಗೂ ನಾವು ಈ ಮಾವು ಏನ್ ಬೆಳೆದಿರ್ತೀವಿ ಅದಕ್ಕೂ ಕೂಡ ಪೋಷಕಾಂಶಗಳನ್ನು ಕೀಟ ಆಗಿರ್ಬೋದು. ಈಗ ಕಡಿಮೆ ಅಂತರ್ ಬೇಸಾಯದಲ್ಲಿ ಸೂಟೇಬಲ್ ಆಗಿರುವಂತಹ ತರಕಾರಿ ಬೆಳೆಗಳು ಅಂತಂದ್ರೆ ಈಗ ನಾವು ಈಗಾಗಲೇ ಹೇಳಿದೆ, ಈಗ ದ್ವಿದಳ ಧಾನ್ಯಗಳು ಅಂತಂದ್ರೆ ಇವು ಚೌಳಿಕಾಯಿ, ಅಲಸಂದಿ, ಬೀನ್ಸ್, ಇವು ನಾನು ಈಗ ಹೇಳಿದಂಗೆ 40-45 ದಿವಸ ಹೋಗಿ ನೀವು ಸೋಯಿಂಗ್ ಮಾಡಿದ್ಮೇಲೆ ಅಥವಾ ಬೀಜ ಬಿತ್ತಿದ್ಮೇಲೆ ಕಟಾವಿಗೆ ಸಿದ್ಧವಾಗಿರ್ತವೆ. ಅದಲ್ಲದೆ ನಾವು ಇವಾಗ ಹೇಳಿದ್ವಿ ಈಗ ಚಳಿಗಾಲದಲ್ಲಿ ವಾಣಿಜ್ಯವಾಗಿ ಬೆಳೆಯುವಂತಹ ಹೂಕೋಸು, ಎಲೆಕೋಸು ಅಂತ ನಿಮಗೆ ಅಂತ ಜಾಸ್ತಿ ಇದ್ರೂ ಕೂಡ ಹೂಕೋಸು, ಎಲೆಕೋಸು ಬೆಳ್ಕೋಬಹುದು. 8x8 ಮೀಟರ್ಸ್ ಮ್ಯಾಂಗೋ ಬೆಳೆದರೆ ಅಥವಾ ಕಡಿಮೆ ಅಂತರದಲ್ಲಿ ಬೆಳೆದರೂ ಕೂಡ ನೀವು ಕ್ಯಾರೆಟ್ ಗಜರಿ ಮೂಲಂಗಿ 40 ದಿವಸ 45 ದಿವಸ ನಿಮಗೆ ಇಳುವರಿ ಬಂದ್ಬಿಡುತ್ತದೆ. ಅಂತರ ಬೇಸಾಯದಲ್ಲಿ ಅಥವಾ ಬಹುವಾರ್ಷಿಕ ಹಣ್ಣಿನ ಬೆಳೆಗಳಲ್ಲಿ ಪೇರ್ಲ್ ಆಗಿರ್ಬೋದು, ಮ್ಯಾಂಗೋ ಆಗಿರ್ಬೋದು, ಗೋಡಂಬಿ ಆಗಿರ್ಬೋದು, ನೀವು ಅಂತರ ಜಾಸ್ತಿ ಇದ್ದು 2-3 ವರ್ಷ ಯಾವುದೇ ಇಳುವರಿ ಬರಲ್ಲ ನಮಗೆ ಅಂತಂದ್ರೆ ಬಳ್ಳಿ ತರಕಾರಿಗಳು ಮತ್ತೆ ಸೊಪ್ಪು ತರಕಾರಿಗಳ ಬಗ್ಗೆ ಹೇಳೋದು, ಪಾಲಕ್, ಮೇತಿ, ಇವು ನಾವೇನಂತೀವಿ ಸಬ್ಸಿ ಪಲ್ಯ, ಮೆಂತಿ ಪಲ್ಯ, ಈ ತರ ತರಕಾರಿಗಳನ್ನು ಕೂಡ ನೀವು ಅಂತರ್ ಬೇಸಾಯದಲ್ಲಿ ಬೆಳೆದ್ರೆ ನಿಮಗೆ 30 ದಿವಸದಲ್ಲಿ ನಿಮಗೆ ಸೊಪ್ಪು ರೆಡಿ ಆಗಿರ್ತದೆ. ನೀವು ಸೂಡ್ ಮಾಡಿ ಕೂಡ ಮಾರ್ಕೆಟಲ್ಲಿ ಸೇಲ್ ಮಾಡಬಹುದು, ಮಾರುಕಟ್ಟೆ ಮಾಡಬಹುದು. ಸೊಪ್ಪು ತರಕಾರಿಗಳು ಕೂಡ ಅಂತರ್ ಬೇಸಾಯದಲ್ಲಿ ಬೆಳೆದ್ರೆ ರೈತರು ಲಾಭದಾಯಕವಾಗಿರ್ತಾರೆ. ಅದರ ಜೊತೆಗೆ ನಾವು ದ್ವಿದಳ ತರಕಾರಿಗಳಿಗೆ ಹೇಳದಂಗೆ ಫ್ರೆಂಚ್ ಬೀನ್ಸ್, ಅವರೆ, ಅಲಸಂದಿ ಇವನ್ನು ಬೆಳಕೋಬಹುದು. ಅದಲ್ಲದೇನೆ ನಾವು ಗಜ್ಜರಿ ಮೂಲಂಗಿನೂ ಕೂಡ ನಾವು ಅಂತರ್ ಬೇಸಾಯದಲ್ಲಿ ಬೆಳೆದ್ರೆ, ಈ ರೀತಿ ಮೂರು ವಿವಿಧ ಜಾತಿಯ ತರಕಾರಿ ಬೆಳೆಗಳನ್ನು ನೀವು ಅಂತರ್ ಬೇಸಾಯದಲ್ಲಿ ಬೆಳೆದ್ರೆ ನೀವು ಆರ್ಥಿಕವಾಗಿಯೂ ಕೂಡ ಲಾಭದಾಯಕವಾಗಿರ್ತೀರಿ. ಬಹುವಾರ್ಷಿಕ ತರಕಾರಿ ಬೆಳೆಗಳಲ್ಲಿ ನಿಮಗೆ ಲಾಭದಾಯಕವಾಗುತ್ತದೆ ಮತ್ತು ಇನ್ನೊಂದರಿಂದ ನಿಮಗೆ ಆದಾಯ ಬಂದು ನಿಮ್ದು ದೈನಂದಿನ ಚಟುವಟಿಕೆಗಳನ್ನು ನಡೆಸ್ಕೋಬಹುದು ಅಂತ ಹೇಳಲು ಇಚ್ಛಪಡ್ತೇನೆ ಸರ್. ಅಂಬರೀಶ್ ಅವರೇ, ಈಗ ಯಾರಾದರೂ ತಮಗೆ ಸಂಪರ್ಕ ಮಾಡಬೇಕು ಅಂತಂದ್ರೆ ತಮ್ಮ ಮೊಬೈಲ್ ನಂಬರ್ ಅನ್ನು ಹೇಳ್ತೀರಿ? ನಂದು ದೂರವಾಣಿ ಸಂಖ್ಯೆ ಬಂದು 9006156884. ಆದ್ಮೇಲೆ ಡಾಕ್ಟರ್ ಅಂಬರೀಶ್ ಅವರು ಹೇಳಿದಂತಹ ಮೊಬೈಲ್ ನಂಬರ್ ಅನ್ನು ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9006156884 ಈ ನಂಬರ್ ಅನ್ನು ಸಂಪರ್ಕ ಮಾಡಿ ತಾವು ತರಕಾರಿ ಬೇಸಾಯದ ಬಗ್ಗೆ ಅವರ ಜೊತೆಗೆ ಚರ್ಚೆ ಮಾಡಬಹುದು. ಒಳ್ಳೆಯದು ಡಾಕ್ಟರ್ ಅಂಬರೀಶ್ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಯಾವ್ಯಾವ ಸೀಸನ್ ಒಳಗೆ ಯಾವ ತರಕಾರಿಗಳನ್ನ ಬೆಳಿಬಹುದು, ಯಾವ ರೀತಿಯಾದಂತಹ ಸುಧಾರಿತ ಕ್ರಮಗಳು ತಳಿಗಳದಾವ ಅನ್ನೋದ್ರ ಬಗ್ಗೆ ಸಾಕಷ್ಟು ಒಳ್ಳೆ ಮಾಹಿತಿಯನ್ನ ತಾವು ಮಾಡಿಕೊಟ್ಟಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಿಮಗೆ ಯಾವುದೇ ರೀತಿಯ ತರಕಾರಿ ಬಗ್ಗೆ ಏನಾದರೂ ಬೇಸಾಯ ಕ್ರಮಗಳು ಅಥವಾ ಅದರ ಬಗ್ಗೆ ಏನಾದರೂ ಬೇಕಾದರೂ ಕೂಡ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಾನು ನಿಮಗೆ ಯಾವುದೇ ರೀತಿಯ ಮಾಹಿತಿ ಮಾಡಿಕೊಡಲು ಹರ್ಷನಾಗಿರುತ್ತೇನೆ ಅಂತ ಹೇಳಲು ಬಯಸುತ್ತೇನೆ. ಧನ್ಯವಾದಗಳು. ಇದುವರೆಗೂ ಡಾಕ್ಟರ್ ಅಂಬರೀಶ್ ಅವರೊಂದಿಗೆ ತರಕಾರಿ ಬೆಳೆಗಳ ಬೇಸಾಯ ಕ್ರಮ ಈ ಕುರಿತು ಸಂದರ್ಶನವನ್ನು ಕೇಳಿದಿರಿ. ಇದಾಗಿತ್ತು ಇಂದಿನ ತಜ್ಞವಾಣಿ. ಈಗ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಜಗದೇವಪ್ಪ ಗಡೇದ್ ಮತ್ತು ಸಂಗಡಿಗರಿಂದ ಭಜನೆ ಪದ. ಉತ್ತ ಬಂದದಯಾದಿ ಬೆಳ್ಳಿ ಕಡಿ ಜನ್ಮ ಕಬಾರದ ಮನುಜ ಕಂಡಿಡಿಸುವ ಶರಣರ ಪೂಜ ಭಕ್ತಿ ಪುಷ್ಪ ಸುಗಂಧರೆ ಪನದಾಗಿ ಹಾಗೆ ಸುಗಂಧೇ ಬನವಾಗಿ ನಾಶ ನಗುವ ಮುಕ್ತ ತೂಗಂದರೆ ಪನಸ್ವಾಗಿ ಹೋಗಿ ನಲಿದಾನದು ನಾಳಿಂದೆಲ್ಲ ಸುಳ್ಳೇ ಸುಳ್ಳೇ ಇದು ಆದಿಯಿಂದ ತಿರುಗುತ್ತು ಬಂದದು ಯಾದಿ ಹೇಳಿ ಕಡಿಯಲ್ ಮತ್ತ ಭಾರತ ಮನುಷ್ಯ ಕಂಡಿಡಿಸುವ ಚರಣರ ಪೂಜ ಬದ್ರಿ ಗುಪ್ತ ಸುಗಂಧಲೇ ತನ್ನ ಹಾಗೆ ಹಾಗೆ ಹೋಗಲು ಬಾರಣ್ಣ ಮಾತ್ಯಾರ ಗೊಡವಿ ನಮಗೆ ನನ್ನ ಊರಿಗೆ ಹೋಗಲು ಬಾರಣ್ಣ ಮಾತ್ಯಾರ ಗೊಡವಿ ನಮಗೆ ನನ್ನ ಊರಿಗೆ ಹೋಗಲು ಬಾರಣ್ಣ ಮಾತ್ಯಾರ ಗೊಡವಿ ನಮಗೆ ನನ್ನ ಊರಿಗೆ ಹೋಗಲು ಜ್ವಾಕಿಗೆ ಹೋಗನು ಬಾರಣ್ಣ ಊರಿಗೆ ಹೋಗನು ಬಾರಣ್ಣ ಮತ್ಯಾರ ಗೊಡವಿ ನಮಗೆ ನನ್ನ ಊರಿಗೆ ಹೋಗನು ಬಾರಣ್ಣ ಮತ್ಯಾರ ಗೊಡವಿ ನಮಗೆ ನನ್ನ ಊರಿಗೆ ಹೋಗನು ಬಾರಣ್ಣ ಮತ್ಯಾರ ಗೊಡವಿ ಎಣ್ಣಿ ಪಣತಿ ಬತ್ತಿ ಜೋತಣ್ಣ ಜೊತೆಗಿರುವ ತನಕ ಮನಿರೀತಣ್ಣ ಎಣ್ಣಿ ಪಣತಿ ಬತ್ತಿ ಜೋತಣ್ಣ ಎಣ್ಣಿರುವ ತನಕ ಮನಿರೀತಣ್ಣ ಎಣ್ಣಿ ಪಣತಿ ಬತ್ತಿ ಜೋತಣ್ಣ ಎಣ್ಣೆಯು ತೀರಿತು ಬತ್ತಿ ಉರುದಾರಿತು ಎಣ್ಣೆಯು ತೀರಿತು ಬತ್ತಿ ಉರುದಾರಿತು ಬಣಸಿ ನೆಲಕ ಬಿದ್ದು ಅಡಿತಣ್ಣ ಊರಿಗೆ ಹೋಗಲು ಬಾರಣ್ಣ ಮತ್ಯಾರ ಗೊಡವಿ ನಮಗೆ ನನ್ನ ಊರಿಗೆ ಹೋಗಲು ಬಾರಣ್ಣ. ಇದುವರೆಗೂ ಜಗದೇವಪ್ಪ ಗಡೇದ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಆಲಿಸಿದಿರಿ. ಈಗ ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಮ್ಮೆ ಕೇಳೋಣ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕೊಳಗ ಮಳೆಯಾಗುವ ಸಾಧ್ಯತೆಗಳು 90% ಬಹುತೇಕ ವ್ಯಾಪಕವಾಗಿ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ನಾವು ಮಾಡಬಹುದು. ಕೆಲವು ಕಡೆಗಳಲ್ಲಿ ಉತ್ತಮ ಮಳೆ ಕೂಡ ಆಗಬಹುದಾಗಿದೆ ಅಂತೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಈ ಮಳೆಗಳ ಜೊತೆಗೆ ಅಲ್ಲಲ್ಲಿ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಳಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಮತ್ತೊಮ್ಮೆ ನಿತ್ಯಮೇಘ ಸಂದೇಶ ಪ್ರಸಾರವಾಯಿತು. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ 569ನೇ ಮೇಘ ಸಂದೇಶ ಸರಣಿ ಕಾರ್ಯಕ್ರಮ ಮೂಡಿಬರುವುದು. ನಂತರ ಮುಧೋಳ್ ತಾಲೂಕಿನ ಕುಲಾಲಿ ಗ್ರಾಮದ ಶ್ರೀಮತಿ ಕಲ್ಲವ್ವ ಕಾಸವ್ವ ಹಂದೆನವರ್ ಮತ್ತು ಸಂಗಡಿಗರಿಂದ ಚೌಡಕ್ಕಿ ಪದಗಳನ್ನು ಕೇಳುವಿರಿ.